ಅಂದ್ರೆ ಭೂಮಿ ಬರಡಾಗುತ್ತೆ ಅಂದ್ರೆ ಸುಮಾರು ಒಂದು 200 ಕೋಟಿ ಜನಸಂಖ್ಯೆ ಹಸಿವಿನಿಂದ ಬಳಲಿ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಗುವಂತ ಸಾಧ್ಯತೆ ಇದೆ ಅನ್ನೋದನ್ನ ವಿಶ್ವಸಂಸ್ಥೆ ಹೇಳಿದೆ. ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಇದರ ಬಗ್ಗೆ ಅರಿವನ್ನ ಮೂಡಿಸಿಕೊಂಡು ಈ ಒಂದು ಮಣ್ಣು ಉಳಿಸುವಂತಹ ನಿಟ್ಟಿನಲ್ಲಿ ನಾವೇನ್ ಮಾಡಬೇಕಾಗಿದೆ, ಕಾರ್ಯಪ್ರವೃತ್ತರಾಗಬೇಕಾಗಿದೆ. ಇದು ಜನಸಾಮಾನ್ಯರು ಸಾಮಾನ್ಯವಾಗಿ ಅವರ ಒಂದು ಸಮಸ್ಯೆಯನ್ನ ವ್ಯಕ್ತಪಡಿಸುವಂತದ್ದು ಅಂತಂದ್ರೆ ಅವರ ನಾಯಕರಿಗೆ ವ್ಯಕ್ತಪಡಿಸಬೇಕಾಗ್ತದೆ. ಹಾಗಿದ್ರೆ ನಾಯಕರು ಏನ್ ಮಾಡಬೇಕಾಗತ್ತೆ, ಅದಕ್ಕೆ ಸೂಕ್ತವಾದಂತಹ ಕಾನೂನುಗಳನ್ನ ತಂದು ಮಣ್ಣನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಪ್ರತಿ ಹಂತವಾಗಿಯೂ ಕೂಡ ಇದು ಅರಿವನ್ನ ಮೂಡಿಸುವಂತಹ ವಿಶೇಷವಾದಂತಹ ಅಭಿಯಾನ ಆಗಿರೋದು ಸರ್. ಈ ಅಭಿಯಾನ ಶುರುವಾಗಿದೆ ಅವಾಗ ಕಳೆದ ವರ್ಷ March 21 ಈ ಅಭಿಯಾನ ಪ್ರಾರಂಭ ಆಯಿತು. ಈ ಅಭಿಯಾನವನ್ನು ಪ್ರಾರಂಭ ಮಾಡಿದವರು ಸದ್ಗುರು ಜಗ್ಗಿ ವಾಸುದೇವ್ ಅವರು. ಅವರ ಉದ್ದೇಶ ಏನಾಗಿತ್ತು, ಜಗತ್ತಿನ ಅರ್ಧಕ್ಕಿಂತಲೂ ಅಧಿಕ ಜನಸಂಖ್ಯೆಗೆ ಈ ಮಣ್ಣಿನ ಕುರಿತು ಅರಿವನ್ನು ಮೂಡಿಸಬೇಕು ಅನ್ನುವಂಥದ್ದು ಉದ್ದೇಶ ಆಗಿತ್ತು. ಆ ಒಂದು ಕಾರಣಕ್ಕಾಗಿ ಅವರು ಸ್ವತಃ ಒಂದು ಸಾಹಸವನ್ನು ಮಾಡಿರುವಂಥದ್ದು ಅಂದರೆ ಇಂಗ್ಲೆಂಡ್ನಿಂದ ಕರ್ನಾಟಕದ ಕಾವೇರಿ ನದಿವರೆಗೆ ಒಟ್ಟು 30,000 ಕಿಲೋಮೀಟರ್, ಅದು ಕೂಡ 65ನೇ ವಯಸ್ಸಿನಲ್ಲಿ ಅವರು ಬೈಕ್ ಮುಖಾಂತರ ಪ್ರಯಾಣ ಮಾಡಿ ಬಂದು ತಲುಪ್ತಾರೆ. ಬರುವಾಗ ಒಂದು 100 ದಿನದಲ್ಲಿ ಆಗಿರೋದು. ಆ 100 ದಿನಗಳಲ್ಲಿ ಸುಮಾರು 600ಕ್ಕಿಂತ ಅಧಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಅದು ಜಗತ್ತಿನ ಹಲವು ನಾಯಕರ ಜೊತೆಯಲ್ಲಿ ಇದರ ಬಗ್ಗೆ ಮಾತನಾಡ್ತಾ ಅವರ ಒಂದು ಬೆಂಬಲವನ್ನು ಪಡಿತಾ ಇವರು ಸದ್ಗುರು ಅವರು ಬಂದಿರೋದು. ಇದು ಹೆಚ್ಚಾಗಿ ಏನಾಯಿತು ಅಂತಂದರೆ ಈ ಮೀಡಿಯಾಗಳಲ್ಲಿ ಹೆಚ್ಚಿನ ಜನಕ್ಕೆ ತಲುಪಿರುವಂಥದ್ದು. ಅಂದ್ರೆ ಈಗವಾಗ ಒಟ್ಟಾರೆಯಾಗಿ ಒಂದು ಕಳೆದ ಒಂದು ವರ್ಷದಿಂದ ಸುಮಾರು 400 ಕೋಟಿ ಜನಸಂಖ್ಯೆಗೆ ಮಣ್ಣು ಉಳಿಸಬೇಕು, ಮಣ್ಣು ನಾಶ ಆಗ್ತಾ ಇದೆ, ಅದನ್ನು ಉಳಿಸುವಂತ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಅನ್ನುವಂಥ ಸಂದೇಶ ಈ ಅಭಿಯಾನ ಮುಖಾಂತರ ಈಗಾಗಲೇ ತಲುಪಾಗಿದೆ. ಈ ಒಂದು ಅಭಿಯಾನ ಏನಿದೆ, ಇದು ಒಂದು ಜಾಗತಿಕ ಮಟ್ಟದಲ್ಲಿ ಶುರುವಾಗಿದೆ. ಈಗ ಬೇರೆ ದೇಶಗಳು ಹೇಗೆ ಸ್ಪಂದಿಸಿದ್ದಾರೆ? ಈಗಾಗಲೇ 80ಕ್ಕಿಂತ ಅಧಿಕ ದೇಶಗಳು ಈ ಮಣ್ಣು ಉಳಿಸಿ ಅಭಿಯಾನದ ಮುಖಾಂತರ ಏನೊಂದು ಕಾನೂನನ್ನು ರಚನೆ ಮಾಡಲಾಗಿದೆಯೋ ಆ ಕಾನೂನನ್ನು 80ಕ್ಕಿಂತ ಅಧಿಕ ದೇಶಗಳಿಗೆ ಈಗ ಕೊಡಲಾಗಿದೆ. ಅವ್ರ ಜೊತೆಯಲ್ಲಿ MOU ಕೂಡ ಸೈನ್ ಮಾಡಲಾಗಿದೆ. ಅಂದರೆ ಅದನ್ನು ಅನುಷ್ಠಾನ ಮಾಡ್ತೀವಿ ಅಂತ 8 ದೇಶಗಳು ಈಗಾಗಲೇ ಮುಂದೆ ಬಂದಿದ್ದಾವೆ. ಅದರಲ್ಲಿ ಭಾರತ ದೇಶನೂ ಕೂಡ ಒಂದಾಗಿರೋದು. ಭಾರತ ದೇಶದಲ್ಲಿ ಮತ್ತೆ ಇತರ ಒಂದು ಈ ರಾಜ್ಯ ಸರ್ಕಾರಕ್ಕೂ ಕೂಡ ಏನು ಮಾಡಿದ್ದಾರೆ, ಈ ರೀತಿಯ ಒಂದು ಮಣ್ಣು ಪುನಃಚೇತನ ಕಾನೂನನ್ನು ಕೊಟ್ಟಿರೋದು. ಅದರ ಕರ್ನಾಟಕ ರಾಜ್ಯನೂ ಕೂಡ ಒಂದಾಗಿದೆ. ಹಾಗಾಗಿ ಇದು ಮೊದಲ ಹಂತದ ಇದು ಯಶಸ್ಸು. ಈಗಾಗಲೇ ಏನು ಮಾಡಿದ್ದಾರೆ ಸದ್ಗುರು ಅವರು, 190 ದೇಶಗಳಿಗೆ ಸೂಕ್ತವಾದಂಥದ್ದು ಅಂದರೆ ಅಲ್ಲಿಯ ಎಲ್ಲ ರೀತಿಯ ವಾತಾವರಣ ಅಂದರೆ ಮಣ್ಣಿನ ಗುಣಧರ್ಮ ಆಗಿರ್ಬೋದು, ಅಲ್ಲಿರುವಂಥ ಒಟ್ಟಾರೆ ಪರಿಸರ ಆಗಿರ್ಬೋದು, ಅಲ್ಲಿರುವಂಥ ಆರ್ಥಿಕ ಸ್ಥಿತಿಗತಿಗಳಾಗಿರ್ಬೋದು, ಎಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ಅಲ್ಲಿಗೆ ಸೂಕ್ತವಾದಂಥ ಈ ಮಣ್ಣು ಪುನಃಚೇತನ ಕಾನೂನನ್ನು ರಚನೆ ಮಾಡಿ ಈಗಾಗಲೇ ಅವರು ತಯಾರಿ ಮಾಡಿದ್ದಾರೆ. ಹಾಗಿದ್ರೆ ಇಷ್ಟು ದೇಶಗಳು ಈಗಾಗಲೇ ಮುಂದೆ ಬಂದಿದ್ದಾವೆ ಅಂತಂದರೆ ಅಷ್ಟೊಂದು ಇದು ಯಶಸ್ಸನ್ನು ಪಡ್ಕೊಂಡಿದೆ, ಒಂದು ಒಳ್ಳೆಯ ಸ್ಪಂದನೆ ಎಲ್ಲ ದೇಶಗಳಿಂದನೂ ಕೂಡ ಬಂದಿರೋದು. ಇನ್ನು ಮುಂದಿನ ಹಂತದಲ್ಲಿ ಆ ಕಾನೂನು ವ್ಯವಸ್ಥಿತವಾಗಿ ಅನುಷ್ಠಾನ ಆಗಬೇಕಾಗಿದೆ. ಅನುಷ್ಠಾನ ಆಗಬೇಕಾಗಿತ್ತು ಅಂತಂದರೆ ಮುಖ್ಯವಾಗಿ ಆ ಕಾನೂನಿನ ಕುರಿತು ಎಷ್ಟು ಜನಕ್ಕೆ ಮಾಹಿತಿ ದೊರೆತು ಹೌದು ಈ ಕಾನೂನು ಬೇಕಾಗಿದೆ, ಆ ಕಾನೂನು ಅನುಷ್ಠಾನ ಆದರೆ ಮಾತ್ರ ಈ ರೈತರಿಗೆ ಒಂದು ಲಾಭ ಆಗುತ್ತೆ, ರೈತರಿಗೆ ಲಾಭ ಆದರೆ ಮಾತ್ರ ಅವ್ನು ಮಣ್ಣು ಉಳಿಸ್ತಾರೆ, ಮಣ್ಣು ಉಳಿದ್ರೆ ಮಾತ್ರ ಏನಾಗುತ್ತೆ ನಮಗೂ ಕೂಡ ಒಳ್ಳೆಯ ಒಂದು ಆಹಾರ ದೊರೀತದೆ ಅನ್ನುವಂಥ ಮನವರಿಕೆ ಎಲ್ಲರಿಗೂ ಕೂಡ ಆಗುವಂಥ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ಈ ಅಭಿಯಾನದ ಯಾರೆಲ್ಲ ಪಾಲುದಾರಾಗಬೇಕು ಅಂದರೆ ಯಾರೆಲ್ಲ ಆಹಾರವನ್ನು ಸೇವನೆ ಮಾಡ್ತಾರೋ ಅವರೆಲ್ಲರೂ ಕೂಡ ಈ ಅಭಿಯಾನದ ಒಬ್ಬರು ಪಾಲುದಾರಾಗಿ ಅಥವಾ ಸ್ವಯಂ ಸೇವಕರಾಗಿ ಕೆಲಸ ಮಾಡಬೇಕು ಅನ್ನೋದು ಇದರ ಉದ್ದೇಶ ಆಗಿರೋದು. ಈಗ ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಅಭಿಯಾನ ಹೇಗೆ ನಡೀತದೆ? ಬೇರೆ ಬೇರೆ ದೇಶಗಳಲ್ಲಿ ಸರ್ ಅಂತಂದರೆ ಇದು ಮುಂದುವರೆದು ಒಂದು ಯಾವುದೋ ಒಂದು ಸಂಸ್ಥೆ ಅಥವಾ ಕಾರ್ಪೊರೇಟ್ ಕಂಪ್ನಿ ಇತ್ತು ಅಂತಂದರೆ ಅಲ್ಲಿ ಏನು ಮಾಡ್ತಾ ಇದ್ದಾರೆ ಈ ಪ್ಲಾಕಾರ್ಡ್ಸನ್ನು ಹಿಡ್ಕೊಂಡು ಈ ಮಣ್ಣಿನ ಕುರಿತು ಏನು ಮಾಡ್ತಾ ಇದ್ದಾರೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ, ಇದು ಇದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು. ಅದೇ ರೀತಿ ಸುಮಾರು ಜನ ಏನು ಮಾಡಿದ್ದಾರೆ ಜಗತ್ತಿನಾದ್ಯಂತ ಸೈಕ್ಲಿಂಗನ್ನು ಮಾಡಿದ್ದಾರೆ, ಒಬ್ಬರು 3,000 ಕಿಲೋಮೀಟರ್ ಮಾಡಿದ್ದಾರೆ, 4,000-5,000 ಕಿಲೋಮೀಟರ್ ಮಾಡಿದ್ದಾರೆ. ಒಬ್ಬರು ಇದೇ ಭಾರತ ದೇಶದಲ್ಲಿ ಸುಹೇಲ್ ಅನ್ನುವಂಥವ್ರು ಅವರು 8,000 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿದ್ದಾರೆ. ಅದೇ ರೀತಿ ಬೈಕ್ ರ್ಯಾಲಿಗಳ ಅದೇ ರೀತಿ ನಡೀತವೆ. ಅಂದರೆ ಅವರವ್ರ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಮಣ್ಣಿನ ಕುರಿತು ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ವೈಯಕ್ತಿಕವಾಗಿ ಮಾಡ್ತಾ ಇದ್ದಾರೆ. ಇದು ಸರ್ಕಾರದ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಅನುಷ್ಠಾನ ಆಗಬೇಕಾಗಿತ್ತು ಅಂದರೆ ಮುಖ್ಯವಾಗಿ ಈ ವಿಷಯ ಮುನ್ನೆಲೆಗೆ ಬರಬೇಕಾಗಿದೆ. ಯಾವ ಸಂದರ್ಭದಲ್ಲಿ? ಚುನಾವಣೆ ಸಂದರ್ಭದಲ್ಲಿ. ಅದು ಬಹಳ ಮುಖ್ಯವಾಗಿರುವಂಥದ್ದು. ಅಂದರೆ ಚುನಾವಣೆ ಸಂದರ್ಭದಲ್ಲಿ ಅತಿ ಹೆಚ್ಚು ಯಾವ ವಿಷಯ ಚರ್ಚೆಗೆ ಒಳಪಡುತ್ತದೋ ಅದು ಖಂಡಿತವಾಗಿಯೂ ಕೂಡ ಮುಂದೆ ಆಡಳಿತ ಮಾಡುವಂಥ ಸರ್ಕಾರ ಅದನ್ನು ಅನುಷ್ಠಾನ ಮಾಡೋಕ್ಕೆ ಮುಂದುವರುತ್ತೆ. ಆ ಒಂದು ನಿಟ್ಟಿನಲ್ಲಿ ಸದ್ಗುರು ಅವರು ಹೇಳೋ ಹಾಗೆ ಈ ಒಂದು ಪರಿಸರದ ಒಂದು ವಿಷಯ ಏನಾಗಬೇಕು, ರಾಜಕೀಯ ವಿಷಯ ಆಗಬೇಕು, ಅದು ಬಹಳ ಮುಖ್ಯ ಆಗಿದೆ. ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಈ ಒಂದು ಕರ್ನಾಟಕದಲ್ಲಿ ಈಗ ನಾವು ಪ್ರಾರಂಭ ಮಾಡ್ತಾ ಇರೋ ಸರ್. ಈ ಒಂದು ಅಭಿಯಾನದ ಮುಖ್ಯ ಉದ್ದೇಶಗಳೇನು? ಈ ಅಭಿಯಾನದ ಮುಖ್ಯವಾದಂಥ ಉದ್ದೇಶ ಏನು ಅಂದರೆ ತಮಗೀಗಾಗಲೇ ಹೇಳಿದ ಹಾಗೆ ಮಣ್ಣಿನ ಸತ್ವ ಕಳ್ಕೊಳ್ತಾ ಇದೆ. ಮಣ್ಣಿನ ಸತ್ವವನ್ನು ಯಾವ ಆಧಾರದ ಮೇಲೆ ನಾವು ಗುರುತಿಸ್ತೀವಿ? ಇದರ ತೀವ್ರತೆ ಹೇಗಿದೆ? ತೀವ್ರತೆ ನಾನು ನಿಮಗೆ ಹೇಳಿದ ಹಾಗೆ ಸರ್, ಅಂತಂದರೆ ಈ ಮಣ್ಣು ನಾಶ ಆಗುವ ಮುಖಾಂತರ 200 ಕೋಟಿ ಜನಸಂಖ್ಯೆ ಸಾವಿಗಳಾಗುವಂಥ ಸಾಧ್ಯತೆ 20-30 ವರ್ಷಗಳೇ ಇದೆ ಅಂತ. ಹಾಗಿದ್ರೆ ಒಮ್ಮೆಲೆ ಪ್ರಾರಂಭ ಆಗೋದಿಲ್ಲ, ಅದು ಈಗಾಗಲೇ ಪ್ರಾರಂಭ ಆಗಿದೆ. ಈಗಾಗಲೇ ಪ್ರಾರಂಭ ಆಗಿದೆ ಸರ್, ಅದರ ಪರಿಣಾಮ ಅಂದರೆ ಒಮ್ಮೆಲೆ ಸಾವಿಗಿಡ ಆಗೋದಿಲ್ಲ, ಅದರ ಪರಿಣಾಮ ಹಂತ ಹಂತವಾಗಿ ಮುಂದೆ ಹೋಗ್ತಾ ಇರ್ತದೆ. ಈಗಾಗಲೇ ಅಂತಂದರೆ ಮುಖ್ಯವಾಗಿ ಏನಾಗ್ತಾ ಇದೆ, ಏನೆಲ್ಲ ಆಹಾರವನ್ನು ನಾವು ಉತ್ಪಾದನೆ ಮಾಡ್ತಾ ಇದೀವೋ ಆ ಆಹಾರ ಒಂದು ಗುಣಮಟ್ಟ ಇಲ್ಲ ಅನ್ನೋದು. ಎಷ್ಟಿಲ್ಲ, ಇದೇ ಒಂದು 70-80 ವರ್ಷಗಳ ಹಿಂದೆ ಒಂದು ಮೋಸಂಬಿ ಹಣ್ಣನ್ನು ತಿಂದರೆ ನಮ್ಮ ದೇಹಕ್ಕೆ ಎಷ್ಟೆಲ್ಲ ಪೋಷಕಾಂಶ ದೊರೀತಾ ಇತ್ತು, ಇವತ್ತು 8 ಮೋಸಂಬಿ ಹಣ್ಣನ್ನು ತಿಂದರೂ ಕೂಡ ಅಷ್ಟು ಪೋಷಕಾಂಶ ದೊರೆಯೋದಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದೇ ರೀತಿ ಇದೇ 20 ವರ್ಷಗಳ ಹಿಂದೆ ಏನು ಬೇಳೆಕಾಳುಗಳನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ, ಅದರಲ್ಲಿರುವಂಥ ಪ್ರೋಟೀನ್ ಅಂಶ ಈಗ 20 ವರ್ಷಗಳಲ್ಲಿ ಏನಾಗಿದೆ, 60% ಕಡಿಮೆ ಆಗಿದೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಇದು ಎಲ್ಲ ಬೆಳೆಗಳಿಗೂ ಕೂಡ ಅನ್ವಯಿಸ್ತಾ ಇರುವಂಥದ್ದು. ಈ ರೀತಿ ಪೋಷಕಾಂಶ ಏನು ಕೊರತೆ ಇರುವಂಥ ಆಹಾರವನ್ನು ನಾವು ಸೇವನೆ ಮಾಡೋದ್ರಿಂದ ಮೊದಲನೇದಾಗಿ ನಾವು ದೈಹಿಕ ತೊಂದರೆಗಳಿಗೆ ತುತ್ತಾಗ್ತೀವಿ, ಎರಡನೇದು ಮಾನಸಿಕ ತೊಂದರೆಗಳಿಗೆ. ಈ ದೈಹಿಕ ತೊಂದರೆಗಳಿಗೆ ತುತ್ತಾಗ್ತಾ ಇದ್ದೀವಿ ಅನ್ನೋದಕ್ಕೆ ನಿದರ್ಶನ ಸರ್, ಅದಕ್ಕೆ ನಿದರ್ಶನ ನೋಡಿ ಸರ್, ಅಂತಂದ್ರೆ ಮುಖ್ಯವಾಗಿ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ಕೂಡ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ತಲೆ ಎತ್ತಾ ಇರೋದು ಯಾವುದು ಅಂತಂದ್ರೆ ಆಸ್ಪತ್ರೆ ಬಿಲ್ಡಿಂಗ್ಗಳು, ಆಸ್ಪತ್ರೆಗಳೇ ಇದಕ್ಕೆ ಮುಖ್ಯವಾದ ಮುಖ್ಯ ಕಾರಣ ಅಂತಂದ್ರೆ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನೋದು. ಹಾಗಿದ್ರೆ ಇನ್ ಮುಂದಿನ ದಿನಗಳಲ್ಲಿ ಈ ದೈಹಿಕ ತೊಂದರೆಗಳಂತ ಜನಗಳ ಸಂಖ್ಯೆ ಅತಿ ಹೆಚ್ಚು ಆಗುವಂತ ಸಾಧ್ಯತೆ ಇದೆ, ತೀವ್ರತೆ. ಹಾಗಿದ್ರೆ ಈಗಲೇ ನಾವು ಏನಾದರೂ ಎಚ್ಚೆತ್ತುಕೊಂಡು ಕಾರ್ಯಪ್ರವೃತ್ತರಾದರೆ ನಾವು ಮೊದಲ ಹಂತದಲ್ಲಿ ಈ ದೈಹಿಕ ಸಮಸ್ಯೆಗಳನ್ನು ನೀಗಿಸ್ಕೊಳ್ಳೋದು, ಅದೇ ರೀತಿ ಮಾನಸಿಕ ಸಮಸ್ಯೆಗಳನ್ನು ಕೂಡ ನೀಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು ಅನ್ನೋದು ಮುಖ್ಯವಾದಂಥ ಉದ್ದೇಶ ಆಗಿರೋದು. ಅಂದರೆ 20 ವರ್ಷಗಳಲ್ಲಿ ಏನಾಗ್ತದೆ ಅನ್ನೋದು ವಿಶ್ವಸಂಸ್ಥೆ ಹೇಳಿದೆ, ಹಾಗಿದ್ರೆ ಈಗಲೇ ಏನಾಗ್ತದೆ ಅನ್ನೋದು ಕೂಡ ಹೇಳಿದೆ. ಅದನ್ನು ನಾವು ಅರಿವನ್ನು ಮೂಡಿಸ್ಕೊಂಡು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗಿದೆ. ಅದೇ ವಿಶ್ವಸಂಸ್ಥೆಯಲ್ಲಿ ಇನ್ನೊಂದು ಮಾತು ಹೇಳಿದೆ, ಈಗ ಏನು ಕೊರೋನಾ ಸಾಂಕ್ರಾಮಿಕವಾಗಿ ಯಾವ ರೀತಿ ಹರಡಿತು ಅಂದರೆ ಒಂದು 10 ಮನೆಗಳಿದಾವೆ ಅಂತಂದರೆ ಒಂದು 2-3 ಮನೆಗೆ ಏನಾಗೋದು ಎಲ್ಲ ಕೊರೋನಾ ಬಂದಿರೋದು ರೋಗ. ಆ ಒಂದು ರೀತಿ ಈ ಒಂದು ಮಾನಸಿಕ ರೋಗ ಸಾಂಕ್ರಾಮಿಕವಾಗಿ ಹರಡುತ್ತದೆ ಅನ್ನೋದು, ಮಾನಸಿಕ ಅಸಮತೋಲನೆಯನ್ನು ಮನುಷ್ಯ ಕಳ್ಕೊಳ್ತಾನೆ. ಅದು ಯಾವ ರೂಪದಲ್ಲಿ ವ್ಯಕ್ತ ಆಗುತ್ತೆ ಅನ್ನೋಂಥದ್ದು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅದು ಸಾಂಕ್ರಾಮಿಕ ಹರಡುವಂಥ ಸಾಧ್ಯತೆಗಳು ಭಾಳ ದೂರ ಉಳಿದಿಲ್ಲ, ಈಗಾಗಲೇ ಪ್ರಾರಂಭ ಆಗಿದೆ ಅದು, ಇನ್ನು ಮುಂದಿನ ದಿನಗಳಲ್ಲಿ ಅದು ತೀವ್ರ ಆಗುವಂಥ ಸಾಧ್ಯತೆಗಳಿದ್ದಾವೆ ಅಂತ. ಈಗ ಈ ಆಹಾರದಲ್ಲಿ ಪೋಷಕಾಂಶಗಳ ಕೊರತೆ ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಇದು ಯಾಕೆ ಆಗ್ತದೆ? ಇದು ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ಮಣ್ಣಿನಲ್ಲಿರುವಂಥ ಸತ್ವ ಕಡಿಮೆ ಆಗ್ತಾ ಇರೋದು. ಸತ್ವ ಅಂತಂದರೆ ಮುಖ್ಯವಾಗಿ ಯಾವ ಆಧಾರದ ಮೇಲೆ ನಾವು ಅಳಿತೀವಿ ಮಣ್ಣಿಂದು? ಈಗ ಭೂಮಿ ಮೇಲಿನ 1 ಇಂಚು ಮಣ್ಣು ತಯಾರಾಗಬೇಕಾಗಿತ್ತು ಅಂತಂದರೆ ಸುಮಾರು 500 ರಿಂದ 1000 ವರ್ಷ ಸಮಯ ತೆಗೆದುಕೊಳ್ತಾನೆ ಅನ್ನೋದು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗಿದ್ರೆ 1500 ರಿಂದ 1000 ವರ್ಷ ಏನಾಗ್ತದೆ ಮುಖ್ಯವಾಗಿ ಏನೆಲ್ಲ ಗಿಡ ಮರಗಳು ಮತ್ತು ಇತರ ಸಸ್ಯರಾಶಿ ಏನೆಲ್ಲ ಬೆಳೀತದೆ ಅದು ಏನಾಗುತ್ತೆ, ಅದರ ಒಂದು ಅಂಶ ಭೂಮಿಗೆ ಸೇರ್ತದೆ, ಅದು ತ್ಯಾಜ್ಯ. ಅದಕ್ಕೆ ಅವಲಂಬಿತವಾದಂಥ ಪಶು ಪಕ್ಷಿ ಪ್ರಾಣಿಗಳು ಮತ್ತು ಕೀಟಗಳು ಮತ್ತು ಸೂಕ್ಷ್ಮಾಣುಜೀವಿಗಳು ಏನೆಲ್ಲ ಇದಾವೋ ಅವೆಲ್ಲವೂ ಕೂಡ ಏನಾಗ್ತವೆ, ಅವು ಒಂದು ತ್ಯಾಜ್ಯ ರೂಪದಲ್ಲಿ ಮಣ್ಣಿಗೆ ಸೇರ್ತದೆ. ಹಾಗಿದ್ರೆ ಇಲ್ಲಿ ದನಕರುಗಳ ತ್ಯಾಜ್ಯ ಮತ್ತು ಗಿಡಮರಗಳ ತ್ಯಾಜ್ಯ ಸಸ್ಯ ರಾಶಿಯ ತ್ಯಾಜ್ಯ ಅದು ಭೂಮಿಗೆ ಸೇರ್ತಾ ಸೇರ್ತಾ ಸೇರ್ತಾ ಹೋಗಿ ಏನಾಗುತ್ತೆ, ಅದೇ ಏನಾಗುತ್ತೆ ಭೂಮಿಯಲ್ಲಿರುವಂಥ ಸಾವಯವ ಇಂಗಾಲ. ಹಾಗಾಗಿ ಸಾವಯವ ಇಂಗಾಲ ಪ್ರಮಾಣ ಎಷ್ಟೆಲ್ಲ ಹೆಚ್ಚಿಗೆ ಆಗ್ತದೋ ಭೂಮಿಯಲ್ಲಿ ಅಷ್ಟು ಭೂಮಿಯಲ್ಲಿ ಸತ್ವ ಹೆಚ್ಚಿಗಾಗಿದೆ ಅಂತೇಳಿ ಅರ್ಥ. ಈಗ ನೋಡಿ ಕಾಡಿನಲ್ಲಿ ನಾವು ಯಾವುದೇ ಒಂದು ಕೃತಕ ಗೊಬ್ಬರಗಳನ್ನು ಹಾಕಿಲ್ಲ, ಆದರೂ ಸಂಪದ್ಭರಿತವಾಗಿ ಎಲ್ಲ ಗಿಡ ಮರಗಳು ಏನು ಮಾಡ್ತವೆ ಬೆಳೆ ನಿಂತಿದ್ದಾವೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಇದು 1000 ವರ್ಷಗಳಿಂದ ಅಲ್ಲಿ ಕ್ರಿಯೆ ನಡೀತಾ ನಡೀತಾ ಏನಾಗಿದೆ, ಆ ಭೂಮಿಯಲ್ಲಿ ಈ ತ್ಯಾಜ್ಯದ ಪ್ರಮಾಣ ಹೆಚ್ಚಿಗಾಗಿದೆ, ಅಂದರೆ ಸಾವಿಂಗಾಲದ ಪ್ರಮಾಣ. ಹಾಗಾಗಿ ಅದಕ್ಕೆ ಏನಾಗಿದೆ, ಅಲ್ಲಿ ಸತ್ವ ಜಾಸ್ತಿ ಇದೆ, ಏನೇ ಬಿತ್ತಂದರೂ ಬೀಜ ಅದು ಬೆಳೆಯೋಕೆ ಪ್ರಾರಂಭ ಮಾಡ್ತದೆ. ಅದೇ ರೀತಿ ಇವತ್ತು ರೈತ ಉತ್ತಿ ಬಿತ್ತಿ ಬೆಳೀತಾ ಇರುವಂತಹ ಏನು ಮಣ್ಣಿದೆಯೋ ಆ ಮಣ್ಣಿಗೆ ಮತ್ತೆ ನಾವು ಮರಳಿ ಇದು ಸೇರಿಸುವಂಥ ವ್ಯವಸ್ಥೆ ಈ 40-50 ವರ್ಷಗಳಿಂದ ಆಗ್ತಾ ಇಲ್ಲ. ಅದ್ರ ಬದಲು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ರಾಸಾಯನಿಕಗಳನ್ನು ಹೆಚ್ಚಿಗೆ ಅವಲಂಬಿತ ಆಗ್ತಾ ಇರುವಂಥದ್ದು. ಹಾಗಿದ್ರೆ ರಾಸಾಯನಿಕಗಳನ್ನು ಅವಲಂಬಿತ ಆದ್ವಿ ಅಂತಂದರೆ ಮುಖ್ಯವಾಗಿ ಇದರಲ್ಲಿ ಈಗಾಗಲೇ ಇರುವಂಥದ್ದನ್ನು ಸಂಪೂರ್ಣವಾಗಿ ಅದನ್ನು ಬಳಕೆ ಮಾಡ್ಕೊಂಡ್ಬಿಡ್ತದೆ. ಬಳಕೆ ಮಾಡ್ಕೊಂತು ಅಂದರೆ ಇಲ್ಲಿ ಮುಂದಿಂದು ನಾವು ಮರಳಿ ಅದಕ್ಕೆ ಯಾವುದೇ ಒಂದು ಈ ಸಾವಯವ ಇಂಗಾಲ ಅಥವಾ ತ್ಯಾಜ್ಯಗಳನ್ನು ಏನು ಸೇರಿಸಿಲ್ಲ ಅಂತಂದರೆ ಭೂಮಿ ಏನಾಗುತ್ತೆ, ಬರಡ್ ಆಗುತ್ತೆ. ಹಾಗಿದ್ರೆ ಇದು ವೈಜ್ಞಾನಿಕವಾಗಿ ಹೇಳೋದು ಹೇಗೆ, ಕಡಿಮೆ ಅಂದರೂ ಕೂಡ ವಿಜ್ಞಾನಿಗಳು ಹೇಳುವ ಹಾಗೆ ಮಣ್ಣಿನಲ್ಲಿ ಪಕ್ಕ ಏನು ಜೀವಂತಿಕೆ ಇರಬೇಕಾಗಿತ್ತು ಅಂದರೆ 3-6% ಸಾವಯವ ಇಂಗಾಲ ಪ್ರಮಾಣ ಇರಬೇಕು ಅಂತ ಹೇಳ್ತಾರೆ, 3-6%. ಆದರೆ ಇವತ್ತು ಭಾರತ ದೇಶದ ಮಣ್ಣಿನಲ್ಲಿ ಕೇವಲ 0.68% ಮಾತ್ರ ಇರೋದು, 0.68%. ಅಂದರೆ ಇನ್ನೂ ಅದರಲ್ಲಿ ನಾವು ಏನಾದರೂ ಈ ಕರ್ನಾಟಕ ಮತ್ತು ಅದರಲ್ಲಿ ವಿಜಯಪುರಕ್ಕೆ ಬಂದರೆ ಇವತ್ತೇನಿದೆ 0.2-0.3 ಅಷ್ಟೇ ಇರೋ ಸರ್. ಅದಿಷ್ಟೇನಾದ್ರೂ ನಾಶ ಆಯಿತು ಅಂತಂದ್ರೆ ಮಣ್ಣು ಹೋಗಿ ಮರಳಾಯಿತು ಅಂತ ಅರ್ಥ. ಇದಕ್ಕೆ ನಾವು ಏನ್ ಕರೆಯೋದು, ಮರುಭೂಮಿಕರಣ ಅಂತ. ಈ ರೀತಿ ಜಗತ್ತಿನ ಅರ್ಧದಷ್ಟು ಮಣ್ಣು ಏನಾಗ್ತಾ ಇದೆ, ಮರಳು ಆಗಿ ಪರಿವರ್ತನೆ ಹೊಂದ್ತಾ ಇದೆ. ಇದಕ್ಕೆ ಮರುಭೂಮೀಕರಣ ಅಂತ ಕರಿತಾ ಇರೋದು. ಹಾಗಾಗಿ ಇದರ ತೀವ್ರತೆಯ ಒಂದು ಪರಿಣಾಮವನ್ನು ಈಗಾಗಲೇ ಆಫ್ರಿಕಾ ದೇಶಗಳು ಅನುಭವಿಸ್ತಾ ಇದ್ದಾವೆ. ಅದೇ ರೀತಿ ಇದರ ಒಂದು ದುಷ್ಪರಿಣಾಮವನ್ನು ಈಗಾಗಲೇ ಇಂಗ್ಲೆಂಡ್ ಆಗಿರ್ಬೋದು, ಅದೇ ರೀತಿ ಶ್ರೀಲಂಕಾ ಆಗಿರ್ಬೋದು ಅದರ ಪರಿಣಾಮವನ್ನು ಎದುರಿಸ್ತಾ ಇದ್ದಾವೆ. ಅಂತಂದರೆ ಒಂದು ಮೂರು ಹೊತ್ತಿನ ಊಟಕ್ಕೂ ಕೂಡ ಅಲ್ಲಿ ಕೊರತೆ ಉಂಟಾಗ್ತಾ ಇರುವಂಥದ್ದು ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ. ಇದಕ್ಕೆ ಮೂಲ ಕಾರಣ ಅಂತಂದರೆ ಮಣ್ಣು ಸತ್ವವನ್ನು ಕಳ್ಕೊಳ್ತಾ ಇರೋದು ಅಂತ. ಮಣ್ಣು ಸತ್ವ ಕಳ್ಕೊಳ್ತಂದ್ರೆ ಅದ್ರ ಜೊತೆ ನಾವು ಆಹಾರವೇನೋ ಉತ್ಪಾದನೆ ಮಾಡ್ತಾ ಇದ್ದೀವಿ, ಅದು ಗುಣಮಟ್ಟದಿಲ್ಲ ಮತ್ತೊಂದು. ಹೀಗಾಗಿನೇ ರೋಗ ರುಜಿನಗಳು ಹೆಚ್ಚಿಗೆ ಆಗ್ತಾ ಇರೋದು. ಹಾಗಾಗಿ ಈ ಒಂದು ಔಷಧಿಗಳ ಸೇವನೆಯೂ ಕೂಡ ಹೆಚ್ಚಿಗೆ ಆಗ್ತಾ ಇರೋದು. ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ಈ ಔಷಧಿಗಳ ಸೇವನೆ ಎಲ್ಲಿದೆ ಅಂತಂದರೆ ಅಮೆರಿಕದಲ್ಲಿರೋದು. ಹಾಗಾಗಿ ನಾವು ಈಗ ಏನು ಮಾಡಬೇಕಾಗಿದೆ, ಈ ನಿಟ್ಟಿನಲ್ಲಿ ನಾವು ಜಾಗೃತರಾಗಿ ಇತರ ಎಲ್ಲ ಕ್ಷೇತ್ರಗಳನ್ನು ಹೋಲಿಸಿದರೆ ನಾವೇನು ಮಾಡಬೇಕಾಗಿದೆ, ಈ ಮಣ್ಣು ಉಳಿಸೋದಕ್ಕಾಗಿ ಏನು ಕಾನೂನು ರೂಪಿಸ್ತದೋ ಅದಕ್ಕೆ ಹೆಚ್ಚಿನ ದುಡ್ಡನ್ನು ತೆಗೆದಿಡೋದು ಬಹಳ ಮುಖ್ಯ ಇದೆ ಬಜೆಟಲ್ಲಿ ಅನ್ನೋದು. ಇವತ್ತು ಒಟ್ಟಾರೆ ದೇಶದ ಒಂದು ಬಜೆಟ್ ಗಾತ್ರವನ್ನು ತೆಗೆದುಕೊಂಡ್ರು, ಅದೇ ರೀತಿ ಒಂದು ರಾಜ್ಯದ ಒಂದು ಬಜೆಟ್ನ ಗಾತ್ರವನ್ನು ತೆಗೆದುಕೊಂಡ್ರೆ ಇವತ್ತೇನು ರೈತರಿಗೆ ನೀಡಲಾಗ್ತಾ ಇದೆ ಅದು ಏನು ಕೂಡ ಅಲ್ಲ. ಇಲ್ಲಿ ಮುಖ್ಯವಾಗಿ ಅದರ ಪರಿಸ್ಥಿತಿ ಏನು, ಮುಂದೆ ಏನು ಆಗ್ತದೆ ಅನ್ನುವಂಥ ಅರಿವು ಇಲ್ಲದೆ ಇರುವಂಥ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಇತರ ಕ್ಷೇತ್ರಗಳಿಗೆ ಹೆಚ್ಚಿಗೆ ನಾವು ದುಡ್ಡನ್ನು ವಿನಿಯೋಗ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇವತ್ತು ಅನಿವಾರ್ಯ ಇದೆ. ಎಷ್ಟು ಅನಿವಾರ್ಯ ಇದೆ ಅಂತಂದರೆ ಇವತ್ತು ಅದರ ಒಂದು ಮೊದಲ ಒಂದು ಪರಿಣಾಮವನ್ನು, ಮೊದಲ ಹಂತದ ಪರಿಣಾಮವನ್ನು ರೈತ ಈಗಾಗಲೇ ಎದುರಿಸ್ತಾ ಇದ್ದಾನೆ. ಯಾಕಂದರೆ ಅವ ಏನೆಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾನೋ, ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಇಲ್ಲ, ಅದೇ ರೀತಿ ಇಳುವರಿ ಏನಾಗ್ತಾ ಇದೆ, ಕುಂಠಿತ ಆಗ್ತಾ ಇದೆ. ಅದರಲ್ಲಿಯೂ ಕೂಡ 20-30 ವರ್ಷಗಳಿಂದ ಯಾವುದು ನೀರಾವರಿ ಒಳಪಟ್ಟಿದೆಯೋ ಅವೆಲ್ಲ ಪ್ರದೇಶಗಳಲ್ಲಿ ಇಳುವರಿ ಕುಂಠಿತ ಆಗ್ತಾ ಇದೆ ಅಂತ ಸ್ಪಷ್ಟವಾಗಿ ಎಲ್ಲ ರೈತರು ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ನಾವು ಇಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿದೆ, ಅನಿವಾರ್ಯ ಇದೆ. ಒಮ್ಮೆ ಏನಾದರೂ ಇದು ಈ ಸಮಸ್ಯೆ ತೀವ್ರ ಆಗಿ, ಈಗ ತೀವ್ರ ಈಗಾಗಲೇ ರೈತರದ್ದು ಇದು ಎಲ್ಲರಿಗೂ ಕೂಡ ಇದೆ, ಚರ್ಚೆ ಆಗ್ತಾ ಇದೆ, ಆದರೆ ಇವತ್ತು ದೊಂಬಿಯ ರೂಪದಲ್ಲಿ ಇನ್ನೂ ವ್ಯಕ್ತ ಆಗ್ತಾ ಇಲ್ಲ. ಅಂದರೆ ರೈತರ ಜಮೀನಲ್ಲಿ ಯಾರೂ ಕೂಡ ದುಡಿಯೋಕೆ ತಯಾರಿಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇವತ್ತು ಯಾರೂ ದುಡಿಯೋಕೆನೇ ಅಲ್ಲಿ ತಯಾರಿಲ್ಲ ಅಂತಂದರೆ ಖಂಡಿತವಾಗಿಯೂ ಕೃಷಿಯನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯತೆ ಇಲ್ಲ. ಇವತ್ತು ಕೃಷಿ ಅಂತಂದರೆ ಅವಿಭಕ್ತ ಕುಟುಂಬಗಳು ಅದನ್ನು ಸಾಮಾನ್ಯವಾಗಿ ಏನು ಮಾಡ್ತಾಯಿದ್ವು, ಆ ವೃತ್ತಿಯಲ್ಲಿ ತೊಡ್ಕೊಳ್ತಾ ಇದ್ದವು. ಇವತ್ತೇನಾಗ್ತಾ ಇದ್ದಾವೆ ಅಂತಂದರೆ ಅವಿಭಕ್ತ ಕುಟುಂಬಗಳು ಎಲ್ಲವೂ ಕೂಡ ನಾಶ ಆಗ್ತಾ ಇದ್ದಾವೆ. ಒಬ್ಬರು ಇಬ್ಬರು ಕೂಡಿ ನಾನು ಜಮೀನನ್ನು ಎಲ್ಲನೂ ಕೂಡ ನಾನು ಈ ಕೃಷಿಯನ್ನು ಮಾಡಿ ಅದರ ಲಾಭ ತಗೋತೀನಿ ಅಂದ್ರೆ ಭಾಳ ಕಷ್ಟ ಇರೋದು. ಅದು ಒಂದಾಗ್ತಾ ಇದೆ, ಕುಟುಂಬಗಳು ಏನಾಗ್ತಾ ಇದ್ದಾವೆ ಅಂತಂದರೆ ಅವಿಭಕ್ತ ಕುಟುಂಬಗಳು ಇವತ್ತು ನಾಶ ಆಗ್ತಾ ಇರೋದು. ಇನ್ನೊಂದು ಏನಾಗಿದೆ, ಇನ್ನೊಬ್ಬರನ್ನ ಅವಲಂಬಿತವಾಗಿ ಕೃಷಿ ಮಾಡ್ತೀನಿ ಅಂತಂದರೆ ಯಾರು ಕೆಲಸಕ್ಕೆ ಬರ್ತಾ ಇಲ್ಲ. ಇವತ್ತು ಇಂಥ ಪರಿಸ್ಥಿತಿ ಆಗಿರೋದು. ಇನ್ನು ಸ್ವತಃ ಅವ್ರ ಮಕ್ಕಳನ್ನೇನಾದರೂ ಕೃಷಿಯಲ್ಲಿ ತೊಡಗಿಸ್ತೆ ಅಂದ್ರೆ ಅದು ಕೂಡ ಆಗ್ತಾ ಇಲ್ಲ. ಯಾಕಂತಂದರೆ ಇವತ್ತು ದೇಶದ 2% ರೈತರ ಮಕ್ಕಳು ಕೂಡ ಇವತ್ತು ನಾನು ಕೃಷಿಕನಾಗ್ತೀನಿ ಅಂತೇಳಿ ಮುಂದೆ ಬರ್ತಾ ಇಲ್ಲ. ಇವತ್ತು ವಿಜ್ಞಾನಿಗಳು ಹೇಳ್ತಾರೆ ಅಂತ. ಹಾಗಿದ್ರೆ ಇದು ಬಹಳ ಗಂಭೀರವಾದಂಥ ಪರಿಸ್ಥಿತಿ ಇವತ್ತು ಇರುವಂಥದ್ದು. ಇದನ್ನ ನಾವು ಅತಿ ಹೆಚ್ಚು ಚರ್ಚೆಗೆ ಒಳಪಡಬೇಕಾಗಿರುವಂಥದ್ದು. ಅದರಲ್ಲಿನೂ ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ಯಾವುದಾದ್ರೂ ವಿಷಯ ಇದ್ರೆ ರೈತ ಮತ್ತು ಮಣ್ಣು. ಆದರೆ ಇವತ್ತು ಚುನಾವಣೆಯ ಪ್ರಚಾರಗಳು 2 ತಿಂಗಳಿಂದ ನಡೀತಾ ಇದ್ದಾವೆ. ಹಾಗಿದ್ರೆ ನಾವು ರೈತರ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ದೀವಿ, ಅದೇ ರೀತಿ ಮಣ್ಣಿನ ಬಗ್ಗೆ ಹೆಚ್ಚು ಚರ್ಚೆ ಮಾಡಿದ್ದೀವಿ. ಮೂಲ ಸಮಸ್ಯೆ ಇದು, ಅಂದರೆ ಮಾನವನ ಅಸ್ತಿತ್ವದ ಸಮಸ್ಯೆ. ಆದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಹಾಗಿದ್ರೆ ಇಲ್ಲಿ ಚುನಾವಣೆ ಅಂತಂದರೆ ಮುಖ್ಯವಾಗಿ ಈ ಸಮಾಜದ ಭವಿಷ್ಯವನ್ನು ನಿರ್ಧರಿಸುವಂಥ ಒಂದು ಸಮಯ ಅದು. ಹಾಗಿದ್ರೆ ಮುಂದೆ ಭವಿಷ್ಯನೇ ಇಲ್ಲ ಸಮಾಜಕ್ಕೆ. ಅದಕ್ಕೆ ಮೂಲ ಕಾರಣ ಅಂತಂದರೆ ಮಣ್ಣು ಮತ್ತು ರೈತ. ಅವನಿಗೆ ಯಾವುದೇ ಭರವಸೆ ಇಲ್ಲ. ಹಾಗಿದ್ರೆ ಇವತ್ತು ಚರ್ಚೆಗೆ ಮುನ್ನೆಲೆಗೆ ಬರಬೇಕಾಗಿರುವಂಥ ಏನಾದರೂ ವಿಷಯ ಇದ್ರೆ ಇವೆರಡು, ಮಣ್ಣು ಮತ್ತು ರೈತ. ಹಾಗಾಗಿ ಅದು ಚರ್ಚೆ ಎಷ್ಟೆಲ್ಲ ಮಾಡ್ತೀವೋ ಅದಕ್ಕೆ ಸೂಕ್ತವಾದಂಥ ಕಾನೂನನ್ನು ತರೋಕ್ಕೂ ಕೂಡ ಪ್ರಯತ್ನ ಮಾಡ್ತೀವಿ ನಾವು. ಆ ನಿಟ್ಟಿನಲ್ಲಿ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ, ಪ್ರತ್ಯಕ್ಷ ಚಳುವೆ ಅಂತ ಪ್ರಾರಂಭ ಮಾಡಿ ಸರ್. ಅಂತಂದರೆ ಈಗ ಸರ್ಕಾರ ಕಾನೂನು ತರಬೇಕು ಅಂತ ಹೇಳ್ತೀರಾ, ಈ ನಿಟ್ಟಿನಲ್ಲಿ ಕಾನೂನು ಎಷ್ಟು ಮಟ್ಟಿಗೆ ಇದು ನೆರವಾಗುತ್ತೆ, ಏನು ಕಾನೂನು ತರಬೇಕು ಸರ್ಕಾರ? ಈಗ ತಮಗೆ ಹೇಳಿದ ಹಾಗೆ ಸರ್, ಮಣ್ಣು ಸತ್ವವನ್ನು ಕಳ್ಕೊಳ್ತಾ ಇದೆ. ಸತ್ವ ಕಳ್ಕೊಳ್ತಾ ಇದೆ ಅಂತಂದರೆ ಸಾವಯವ ಇಂಗಾಲ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಹಾಗಿದ್ರೆ ಇಲ್ಲಿ ಕಾನೂನು ಯಾವ ರೀತಿ ಬರಬೇಕು ಅಂತಂದರೆ, ಈ ಮಣ್ಣಿನಲ್ಲಿರುವಂಥ ಸಾವಯವ ಇಂಗಾಲದ ಪ್ರಮಾಣಕ್ಕೆ ಅನುಗುಣವಾಗಿ ಅವರಿಗೆ ಪ್ರೋತ್ಸಾಹನ ಸಿಗಂಗೆ ಆಗಬೇಕು ಅನ್ನೋದು ಇದ್ರ ಒಟ್ಟಾರೆ ಉದ್ದೇಶ ಆಗಿರೋದು. ಮೊದಲನೇದಾಗಿ ಈಗ ಯಾರ ಒಂದು ಜಮೀನಿನಲ್ಲಿ ಈ ಒಂದು ತ್ಯಾಜ್ಯ ಅಥವಾ ದನಕರುಗಳ ತ್ಯಾಜ್ಯ ಆಗಿರ್ಬೋದು ಅಥವಾ ಗಿಡಮರಗಳ ತ್ಯಾಜ್ಯ ಆಗಿರ್ಬೋದು ಅಥವಾ ಈ ರೀತಿ ಅವನು ಅನುಸರಿಸಿದ್ದಾನೆ, ಒಳ್ಳೆ ಪದ್ಧತಿಗಳನ್ನು ಅನುಸರಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ಳೋಣ ಸರ್, ಸಾವಯವ ಅಂತ ತಿಳ್ಕೊಳ್ಳೋಣ. ಅವನಿಗೇನಾದರೂ ಈ ಒಂದು ಕಾನೂನಿನ ಮುಖಾಂತರ 1 ಎಕರೆಗೆ 1,20,000 ರೂಪಾಯಿ ಸಿಕ್ತು, ಇನ್ನೊಬ್ಬನ ಇದನ್ನು ಏನು ಅನುಸರಿಸಿದಾನೆ, ಏನ್ ಮಾಡ್ತಾ ಇದ್ದಾನೆ, ಅದು ಅರಿವಿಲ್ಲದೆ ಒಂದು ಕೃಷಿಯಲ್ಲಿ ತೊಡಗಿದ್ದಾನೆ, ಅವನಿಗೆ 1,000 ರೂಪಾಯಿ ಸಿಕ್ತು ಅಂತ ತಿಳ್ಕೊಳ್ಳೋಣ. ನಾವು 5,000 ರೂಪಾಯಿ ಸಿಕ್ಕವನಿಗೆ ಈ ರೀತಿ ಕೃಷಿ ಮಾಡ್ರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ ಆ ಸಂದರ್ಭದಲ್ಲಿ. ಯಾರಿಗೆ ಹೆಚ್ಚಿಗೆ ದುಡ್ಡು ಸಿಕ್ಕಿರ್ತದೋ ಹೆಂಗೆ ಸಿಕ್ತು ಅಂತೇಳಿ ನಾವು ವಿಚಾರ ಮಾಡಲೇಬೇಕಾಗತ್ತೆ. ಹಾಗಾಗಿ ನಾವು ಇಲ್ಲಿ ದನಕರುಗಳನ್ನು ನೀವು ಕಟ್ಟ್ರಿ, ಅಥವಾ ಹಸಿರುಗಳ ಗೊಬ್ಬರಗಳನ್ನು ಉಪಯೋಗ ಮಾಡ್ರಿ, ಅಥವಾ ಒಂದು ಜಮೀನಲ್ಲಿ ಇಂತಿಷ್ಟು ಗಿಡ ಮರಗಳು ಇರುವ ಹಾಗೆ ನೋಡ್ಕೊಳ್ರಿ ಅಂತೇಳಿ ನಾವು ರೈತರಿಗೆ ಬೋಧನೆ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಹೀಗಾಗಿ ಮುಖ್ಯವಾಗಿ ಏನಾಗುತ್ತೆ, ಅವನ ಆದಾಯವನ್ನು ಹೆಚ್ಚಿಗಾಗಬೇಕು, ಆದಾಯ ಹೆಚ್ಚಿಗಾಗುವಂತಹ ಒಂದು ಯೋಜನೆಯನ್ನು ನಾವು ತರಬೇಕು ಅಂತಂದ್ರೆ ಅದರಲ್ಲಿನೂ ಕೂಡ ಯಾವ ಮಣ್ಣು ಉಳಿಸ್ತಾನೋ ಅವನಿಗೆ ಖಂಡಿತವಾಗಿಯೂ ಕೂಡ ಗ್ಯಾರಂಟಿ ಇಷ್ಟು ಆದಾಯ ಇದ್ದೇ ಇದೆ ಅನ್ನುವಂತ ಒಂದು ಸ್ಪಷ್ಟತೆ ಅವನಿಗೆ ಬಂದದ್ದೇ ಆದರೆ ಖಂಡಿತವಾಗಿಯೂ ಕೂಡ ಇತರರು ಕೂಡ ಅವನನ್ನ ಪಾಲನೆ ಮಾಡ್ತಾರೆ, ನಾನು ಕೂಡ ಮಾಡಬೇಕು ಅಂತ. ಇವತ್ತು ಏನಾಗ್ತಾ ಇದೆ, ಯಾವ ರೈತ ಇವತ್ತು ದನಕರುಗಳ ಆಧಾರಿತ ಕೃಷಿಯನ್ನು ಮಾಡ್ತಾ ಇದ್ದಾನೋ ಅಂದ್ರೆ ಹೆಚ್ಚಿನ ಶ್ರಮ ಇರೋದು, ಹಾಗಿದ್ರೆ ಆ ಶ್ರಮಕ್ಕೆ ತಕ್ಕಂಥ ಬೆಲೆ ಏನಾದರೂ ಅವನಿಗೆ ಸಿಗ್ತಾ ಇದೆ ಅನ್ನುವಂಥದ್ದು ಮೂಲವಾದಂಥ ಪ್ರಶ್ನೆ. ಆ ಶ್ರಮಕ್ಕೆ ತಕ್ಕ ಬೆಲೆ ಸಿಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಇರುವಂಥ ದನಕರುಗಳನ್ನು ಮಾರುವಂಥ ಪರಿಸ್ಥಿತಿ ಬಂದಿರೋದು. ಹೌದು, ಆ ದನಕರುಗಳನ್ನು ಮಾರಿ ಇವತ್ತು ಏನಾಗ್ತಾ ಇದ್ದಾನೆ, ಈ ಟ್ಯಾಕ್ಟರ್ಗಳನ್ನು ಅವಲಂಬಿತ ಆಗ್ತಾ ಇದ್ದಾರೆ. ಹೌದು, ಹಾಗಿದ್ರೆ ಇಲ್ಲಿ ಟ್ಯಾಕ್ಟರ್ ಸರಳವಾಗಿ ಸಿಗ್ತವೆ. ಎಷ್ಟು ಸರಳ ಅಂತಂದ್ರೆ ಇವತ್ತೇನಾದರೂ ನಾವು ಇದು ಮಾಡಿದ್ರೆ ಒಂದು ವಾರದಲ್ಲಿ ಮನೆ ಮುಂದೆ ಬಂದು ಟ್ಯಾಕ್ಟರ್ ನಿಲ್ಲುತ್ತೆ. ಅಂದ್ರೆ ಇದು ಕಾನೂನೇ, ಕಾನೂನಿಂದನೇ ಬಂದಿರೋದು ಇದು ಕೂಡ. ಬಟ್ ಇದೊಂದು ಅರಿವು ಮೂಡಿಸ್ಬೇಕಲ್ಲ ಅವರಿಗೆ, ಟ್ರ್ಯಾಕ್ಟರ್ಗಿನ್ನ ಎರಡು ದನಕರುಗಳಿದ್ರೆ ಅದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ಬಿಟ್ಟು ನೀವು ರೈತರಿಗೆ. ಸರಿ, ನಾವು ಇಲ್ಲಿ ಏನಾಗಿದೆ ನೋಡಿ, ನಮಗಿಂತ ಹೆಚ್ಚಿಗೆ ಎಲ್ಲರಿಗಿಂತಲೂ ಬಹಳ ಸಂದರ್ಭದಲ್ಲಿ ಹೇಳ್ತೀನಿ, ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಗಿಂತಲೂ ಅತಿ ಹೆಚ್ಚು ಜಾಣ ಇರೋದು ರೈತನೇ. ಅವನಿಗೆ ಗೊತ್ತಿದೆ, 12,000 ವರ್ಷಗಳಿಂದ ಈ ಕೃಷಿ ಪದ್ಧತಿ ಬಂದಿರೋದು, ಅದು ಭಾರತ ದೇಶದ್ದು. ಅಲ್ಲಿವರೆಗೇನು ಮಣ್ಣು ನಾಶ ಆಗಿಲ್ಲ, ಆದ್ರೆ ಇವತ್ತು 40-50 ವರ್ಷಗಳಲ್ಲಿ ಮಣ್ಣು ನಾಶ ಆಗ್ತಾ ಇದೆ ಅಂತ ಅರ್ಥ ಏನು? ಹಾಗಿದ್ರೆ ನಮ್ಮ ರೈತರಿಗೆಲ್ಲ ಗೊತ್ತಿತ್ತು, ಏನು ಒಂದು ಏನೋ ಒಂದು ದಾರಿಯಲ್ಲಿ ಒಂದು ಸೆಗಣಿ ಬಿದ್ದಿದ್ರೆ ಅದನ್ನು ಬಹಳ ಪವಿತ್ರತೆಯಿಂದ ತೆಗೆದುಕೊಂಡು ಹೋಗಿ ಹಾಕೋತಿದ್ದ ಒಂದ್ ಕಡೆ. ಇತ್ತೀಚಿನ ಬೆಳವಣಿಗೆಗಳು ಕಳೆದ ಒಂದು 50-100 ಅಥವಾ 100 ವರ್ಷಗಳಿಂದ. ಹಾಗಾಗಿ ಅದರಲ್ಲಿ ಮಹತ್ವ ಇದೆ, ಅದರಲ್ಲಿನೂ ಕೂಡ ದುಡ್ಡಿದೆ ಅನ್ನುವಂತ ಒಂದು ನಿಟ್ಟಿನಲ್ಲಿ ಅವನು ಯೋಚನೆ ಮಾಡುವಂತ ನಿಟ್ಟಿನಲ್ಲಿ ಯಾವ ಕಾನೂನುಗಳಿಲ್ಲ. ಆ ರೀತಿ ಏನಾದರೂ ನಾವು ಅದನ್ನ ಮಣ್ಣಿಗೆ ಯಾರು ಸೇರಿಸ್ತಾರೋ ಅವ್ರಿಗೆ ದುಡ್ಡು ಹೆಚ್ಚಿಗೆ ಬಂತು ಅಂತ ತಿಳ್ಕೊಳ್ಳೋಣ, ಅವ್ ಮತ್ತೆ ಇದು ಪಾಲನೆ ಹಾಕದೆ ಇಂಚಿಂಚು ಜಮೀನಲ್ಲಿ ನಾ ಹೆಂಗೆ ಸೇರಿಸ್ತೀನಿ, ಎಷ್ಟು ಪ್ರಮಾಣ ಇದೆ, ಎಲ್ಲನೂ ವಿಚಾರ ಮಾಡ್ತಾನೆ. ಇವತ್ತು ಬಹಳ ಜನ ವಿಚಾರ ಮಾಡ್ತೀವಿ, ಎಲ್ಲಿ ನೀರಾವರಿಗೆ ಒಳಪಟ್ಟಿದೆಯೋ ಅಲ್ಲಿ ಜಮೀನೆಲ್ಲ ಹಾಳಾಗ್ತಾ ಇದಾವೆ ಅನ್ನುವಂಥದ್ದು. ಹಾಗಿದ್ರೆ ಇವತ್ತು ಮಣ್ಣನ್ನು ನೋಡ್ತಾ ಇಲ್ಲ ರೈತ, ಅಲ್ಲಿ ಮೇಲ್ಗಡೆ ಏನು ಬೆಳೀತಾ ಇದೆ ಅದೊಂದೇ ಗಮನ ಹರಿಸ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ನಾವು ಬೆಳೆಗಳಿಗೆ ನಾವು ಏನು ಮಹತ್ವ ಕೊಡೋದು ಅವಶ್ಯಕತೆನೇ ಇಲ್ಲ, ಮಣ್ಣಿಗೆ ಮಹತ್ವ ಕೊಡಿ, ಮಣ್ಣಿಗೆ ಕೊಡಿ. ಮಣ್ಣಿನಲ್ಲಿ ಫಲವತ್ತತೆ ಹೆಚ್ಚಿಗಿತ್ತು ಅಂತ ತಿಳ್ಕೊಳ್ಳೋಣ, ಅಥವಾ ಏನು ಬೇಕು ಎಲ್ಲ ಒಂದು ಪೋಷಕಾಂಶಗಳು ಇದ್ದದ್ದೇ ಆದರೆ ಅಲ್ಲಿ ಯಾವುದೇ ನೀವು ಬೀಜವನ್ನು ಹಾಕಿದ್ರೆ ಚೆನ್ನಾಗಿ ಬಂದೇ ಬರುತ್ತೆ. ಹಾಗಾಗಿ ಇವತ್ತು ರೈತ ಏನು ಮಾಡಬೇಕಾಗಿದೆ, ಮಣ್ಣನ್ನು ನೋಡುವ ಹಾಗೆ ಮಾಡಬೇಕಾಗಿದೆ. ಆಗ ಹೆಚ್ಚಿಗೆ ನೀರು ಬಿಟ್ಟರೆ ಏನಾಗುತ್ತೆ, ಕಡಿಮೆ ನೀರು ಬಿಟ್ಟರೆ ಏನಾಗುತ್ತೆ, ಇವೆಲ್ಲ ಯೋಚನೆಗಳು ಬರ್ತವೆ ಮಣ್ಣನ್ನು ನೋಡುವಾಗ ನಾವು ಏನಾದರೂ ಒಂದು ಕಾನೂನನ್ನು ತಂದರೆ. ಹಾಗಾಗಿ ಇದು ಒಂದೇ ಒಂದು ಏನಿದೆ ಒಂದು ಅಂಶವನ್ನು ನಾವು ಏನಾದರೂ ಅನುಷ್ಠಾನಕ್ಕೆ ತಂದಿದ್ರೆ ಆದರೆ ಹಲವು ರೀತಿಯ ಒಂದು ಲಾಭಗಳು ಇವತ್ತು ಆಗಕ್ಕೆ ಸಾಧ್ಯತೆ ಇದೆ. ಎಲ್ಲ ರೀತಿಯ ಒಂದು ಪಾಠಗಳು ಇವತ್ತು ಭಾಳ ಜನ ಅಂತಾರೆ, ಇಲ್ರಿ ಇದ್ರ ಬಗ್ಗೆ ನಾವು ರೈತಿಗೆ ಏನು ಮಾಡಬೇಕಾಗುತ್ತೆ, ಬೋಧನೆ ಅವಶ್ಯಕತೆ ಇದೆ, ಅವನಿಗೆ ಮಾಹಿತಿ ನಾವು ತಿಳಿಸ್ಬೇಕು ಅಂತ. ಇವತ್ತು ಯಾರಿಗೂ ಕೂಡ ಯಾವ ರೀತಿಯ ಮಾಹಿತಿ ಕೂಡ ಏನಿದೆ ಕೊರತೆ ಇಲ್ಲ ನನ್ನ ವಿಚಾರದಲ್ಲಿ. ಇವತ್ತು ನೋಡಿ ಸರ್ ಅಂತಂದರೆ, ಯಾವುದೇ ಒಂದು ಸಾವಯವ ಕೃಷಿಗೆ ಸಂಬಂಧಪಟ್ಟಂತೆ ಯಾವುದೇ ಪದ್ಧತಿ ಅಂತ ಅಂದ್ಕೊಳ್ಳೋಣ, ಏನೇ ಒಂದು ನಾವು ಯೂಟ್ಯೂಬಲ್ಲಿ ಒಂದು ನಾವು ಕ್ಲಿಕ್ ಇದು ಮಾಡಿದೆ ಅಂತ ಟೈಪ್ ಮಾಡಿದೆ ಅಂದರೂ ಕೂಡ 100,000 ವಿಡಿಯೋಗಳು ಬರ್ತವೆ. ಆದರೆ ಅವು ಎಷ್ಟು ಮಟ್ಟಿಗೆ ರೈತರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ, ಇಲ್ಲಿ ಮೂಲವಾದಂಥ ಪ್ರಶ್ನೆ. ಉಪಯೋಗ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಅವನಿಗೆ ಲಾಭ ಸಿಗ್ತಾ ಇಲ್ಲ. ಹಾಗಾಗಿ ನಾವು ಈ ರೀತಿ ಕಾನೂನು ತಂದದ್ದೇ ಆದರೆ ಮಾಹಿತಿ ಇದೆ, ನಾಳೆ ದಿವಸನೇ ಉಪಯೋಗ ಮಾಡೋಕ್ಕೆ ಶುರು ಮಾಡ್ತಾನೆ. ಈಗಾಗಲೇ ಕೆಲವು ರೈತರು ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಲಾಭನೂ ಕಂಡುಕೊಂಡಿದ್ದಾರೆ. ಈಗ ಎಲ್ಲೋ ಒಂದು ಕಡೆ ಬಹುಶಃ ಈ ಒಂದು ಸಾವಯವ ಕೃಷಿ ಮಾಡಿದರೆ ಇಳುವರಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಸೊ ಇಳುವರಿ ಬಗ್ಗೆ ಏನು ಹೇಳ್ತೀರಿ ಸರ್? ನೋಡಿ, ಮೊದಲ ಹಂತದಲ್ಲಿ ಈಗ ಏನಾಗುತ್ತೆ, ಸುಮಾರು ವರ್ಷಗಳಿಂದ ಇವತ್ತು ರಾಸಾಯನಿಕ ಕೃಷಿಯನ್ನು ಅನುಸರಿಸ್ತಾ ಬಂದಿದ್ದಾರೆ. ಹಾಗಿದ್ರೆ ಇವತ್ತು ಅದನ್ನು ತ್ಯಜಿಸಿ ನಾವು ಏನಾದರೂ ತ್ಯಜಿಸೋದಕ್ಕಿಂತಲೂ ಅದು ಪ್ರಮಾಣ ಕಡಿಮೆ ಮಾಡಿ, ಆ ರಾಸಾಯನಿಕ ಪ್ರಮಾಣವನ್ನು ಕಡಿಮೆ ಮಾಡಿ ಸಾವಯವ ಇಂಗಾಲ ಪ್ರಮಾಣವನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ಆ ಸಂದರ್ಭದಲ್ಲಿ ಒಂದು ಸ್ವಲ್ಪ ರೈತ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಅದೇ ಕಾರಣಕ್ಕಾಗಿನೇ ಇದು ಪ್ರೋತ್ಸಾಹನ, ಒಂದು ಸಣ್ಣ ಪ್ರಮಾಣದ ಅವನು ಕಾಂಪ್ರಮೈಸ್ ಮಾಡ್ಕೋಬೇಕಾಗ್ತದೆ. ಹಾಗೆ ಕಾಂಪ್ರಮೈಸ್ ಮಾಡ್ಕೊಳ್ತಾ ಇದ್ದಾನೆ ಅಂತಂದ್ರೆ ಅಲ್ಲಿ ಅವನಿಗೆ ಮಣ್ಣನ್ನು ನೋಡಿ ಅವನಿಗೆ ಮಣ್ಣಿನ ಆಧಾರಿತವಾಗಿ ಅವನಿಗೆ ಪ್ರೋತ್ಸಾಹನ ಸಿಕ್ತು ಅಂತ ತಿಳ್ಕೊಳ್ಳೋಣ. ಅವಾಗ ಇಳುವರಿ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡೋದಿಲ್ಲ, ಮಾಡ್ತಾನೆ, ಆದ್ರೆ ಏನ್ ಮಾಡೋದಿಲ್ಲ, ಸಂಪೂರ್ಣವಾಗಿ ಅದರ ಮೇಲೆ ಅವಲಂಬಿತ ಆಗೋದಿಲ್ಲ. ಆಯ್ತು ಬಿಡು, ನನಗೆ ಏನಾಗುತ್ತೆ, ಖಂಡಿತವಾಗಿಯೂ ನನ್ನ ಭೂಮಿ ಫಲವತ್ತತೆ ಹೆಚ್ಚಿಗೆ ಆಯ್ತು ಅಂದ್ರೆ ಮುಂದಿನ ವರ್ಷದಿಂದ ನನಗೆ ಹೆಚ್ಚಿಗೆ ಆದಾಯ ಬಂದೇ ಬರುತ್ತೆ ಅನ್ನುವಂಥದ್ದು ಅವನಿಗೆ ಗ್ಯಾರಂಟಿ ಇರುತ್ತೆ. ರೈಟ್ ಸರ್? ಆ ನಿಟ್ಟಿನಲ್ಲಿ ನಾವೇನ್ ಮಾಡಬೇಕಾಗಿದೆ, ರೈತನನ್ನ ನಾವು ತಯಾರಿ ಮಾಡಬೇಕಾಗಿದೆ, ಅದು ಬಹಳ ಅವಶ್ಯಕತೆ ಇದೆ. ಈಗ ನೀವು ಹೇಳಿದಾಗೆ ಈ ಸಾವಯವ ಕೃಷಿ ಏನಿದೆ ಅದು ಒಬ್ಬ ಇಬ್ಬ ರೈತ ಮಾಡಿದ್ರೆ ಸಾಲದು, ಅದು ಸಾಮೂಹಿಕವಾಗಿ ಮಾಡಿದಾಗ ಅದರ ಪ್ರತಿಫಲ ಚೆನ್ನಾಗಿ ಬರುತ್ತೆ. ಖಂಡಿತ ಸರ್, ಇದು ಬಹಳ ಮುಖ್ಯವಾಗಿರು ಸರ್. ನೋಡಿ, ನನಗಿದೆ ಬಹಳ ನೋವಾಗುತ್ತೆ. ಈಗ ಕೆಲವೊಬ್ರು ಏನ್ ಮಾಡಿದ್ದಾರೆ, ಯಾವುದೋ ರೀತಿಯಿಂದ ಅರಿವಿನಿಂದ, ಒಂದು ಆಧ್ಯಾತ್ಮಿಕ ಶಕ್ತಿ ಮುಖಾಂತರ, ಯಾರೋ ಒಂದು ಸ್ಫೂರ್ತಿಯಿಂದ ಏನ್ ಮಾಡ್ತಾ ಇದಾರೆ, 10-20 ವರ್ಷಗಳಿಂದ ಈ ಸಾವಯವ ಕೃಷಿ ಪದ್ಧತಿಯನ್ನ ಅನುಸರಿಸ್ಕೊಂಡು ಬಂದಿದ್ದಾರೆ. ಮತ್ತು ಅದು ಎಷ್ಟು ಅಂತಂದ್ರೆ, ಆ ಜಮೀನಲ್ಲಿ ಯಾವುದೋ ರಾಸಾಯನಿಕ ಒಯ್ಯಬಾರ್ದು ಅಂತ ಅಂತ ರೈತರು ಇದಾರೆ. ಆದ್ರೆ ಇವತ್ತು ಏನಾಗ್ತಾ ಇದೆ, ಅವರು ಭರವಸೆಯನ್ನ ಕಳ್ಕೊತಾ ಇದ್ದಾರೆ. ನೀವು ಹೇಳಿದಾಗೆ ಇದು ಒಬ್ರು ಇಬ್ರು ಮಾಡಿ ಸಾಲೋದಿಲ್ಲ ಅಂತ. ಅದರಲ್ಲಿನೂ ಕೂಡ ಇಂಡಿ ಭಾಗ ಅಂತಂದ್ರೆ, ಮತ್ತು ಹೆಚ್ಚಿನ ಒಂದು ಏನಾಗಿದೆ, ವನ ಪ್ರದೇಶ ಇರುವಂತದ್ದು. ಅಲ್ಲಿ ಕೆಲವೊಬ್ಬರು ರೈತರದ್ದು ಏನಾಗಿದೆ, ಸುಮಾರು ನಿಂಬೆ ಗಿಡಗಳು ನಾಶ ಆಗಿದ್ದಾವೆ, ಕೆಲವೊಂದು ತೋಟಗಾರಿಕಾ ಬೆಳೆಗಳು ನಾಶ ಆಗಿದ್ದಾವೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಅಂತಂದ್ರೆ, ಅವರಿಗೆ ನೀರು ದೊರೀತಾ ಇಲ್ಲ ಅನ್ನೋದು. ಒಬ್ಬೊಬ್ರು 4-5-7-8 ಬೋರ್ಗಳನ್ನು ಹಾಕಿದ್ರು ಕೂಡ ನೀರು ದೊರೆಯದೆ ಅಂತ ಇರುವಂತಹ ಕಾರಣಕ್ಕಾಗಿ ಏನಾಗಿದೆ, ಅನಿವಾರ್ಯವಾಗಿ ಅವರು ತೋಟವನ್ನು ಅವರು ಛೇದಿಸಬೇಕಾಗಿದೆ. ಅದನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಆ ಪದ್ಧತಿಗಳನ್ನು. ಒಬ್ಬ ಪ್ರಶಸ್ತಿ ತಗೊಂಡಿದ್ದಾರೆ ಸಾಕಷ್ಟು, ಆದ್ರೆ ಇವತ್ತು ನೋಡಕ್ ತೋಟನೇ ಇಲ್ಲ. ಯಾಕೆ ನೋಡಿ ಸರ್ ಅಂತಂದ್ರೆ, ಮುಖ್ಯವಾಗಿ ಎಲ್ಲರೂ ಕೂಡ ಮಾಡಿದ್ರೆ ಏನಾಗುತ್ತೆ, ಒಬ್ಬರೇ ಮಾಡಿದ್ರೆ ಇಲ್ಲೇನಾಗುತ್ತೆ, ಅವನ ಜಮೀನಿಗೆ ಮಾತ್ರ ಅವನ ಮೈಕ್ರೋ ಕ್ಲೈಮೇಟ್ ಏನೋ ಸೃಷ್ಟಿ ಮಾಡ್ಕೋತಾನೆ. ಹಾಗಿದ್ರೆ ಎಲ್ಲಾನು ನಾವು ಸಂಪೂರ್ಣವಾಗಿ ಅವನ ಅದ್ರ ಮೇಲೆ ಅವಲಂಬಿತವಾಗಿ ಕೃಷಿ ಮಾಡಕ್ಕೆ ಸಾಧ್ಯತೆನೇ ಇಲ್ಲ. ಇವತ್ತಿದೆ ನೋಡಿ ಬೇಸಿಗೆಯಲ್ಲಿ ಇಷ್ಟು ತೀವ್ರಗತಿಯಲ್ಲಿ ಹೆಚ್ಚಿಗೆ ಆಗ್ತಾ ಇರೋ ಹೀಟ್, ಇದು ಕಡಿಮೆ ಆಗ್ತದೆ ಮುಂದುವರ್ಸ ಅನ್ನುವಂಥದ್ದು ಯಾವ ಭರವಸೆನೂ ಕೂಡ ಆ ನಿಟ್ಟಿನಲ್ಲಿ ಯಾವ ಪ್ರಯತ್ನವೂ ಕೂಡ ಇಲ್ಲ. ಮುಂದಿನ ವರ್ಷ ಇನ್ನೂ ಜಾಸ್ತಿ ಆಗೋದು ಆಗ್ಬೋದು. ಹೌದಾ? ಹಾಗಿದ್ರೆ ಇದ್ರ ಪರಿಣಾಮವನ್ನ ಬೇರೆ ಜಮೀನುಗಳು ಹೆಚ್ಚಿಗೆ ಎದುರಿಸ್ತವೆ, ಅದರಲ್ಲಿ ಮತ್ತೆ ಇವರು ಸಾವಯವ ಕೃಷಿಕರು ಕೂಡ ಎದುರಿಸಲೇಬೇಕಾಗುತ್ತೆ. ಇದು ಒಂದು ನಾನು ಹೇಳ್ತಾ ಇರೋದು ಒಟ್ಟಾರೆ ಎನ್ವೈರನ್ಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಆದ್ರೆ ಇವತ್ತು ಅಲ್ಲಿ ಜಮೀನಿಗೆ ಸಂಬಂಧಪಟ್ಟಂತೆ ನಾ ಹೇಳೋದಾದ್ರೆ, ಯಾವಾಗ ಈ ಮಣ್ಣಿನಲ್ಲಿ ಸಾವಯವ ಪ್ರಮಾಣ ಕಡಿಮೆ ಆಗ್ತಾ ಬರ್ತದೋ, ಅದು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಕೂಡ ಕಳ್ಕೋತಾ ಬರ್ತಾ ಇರ್ತದೆ. ಮಣ್ಣಿನಲ್ಲಿ ಅತಿ ಹೆಚ್ಚು ಯಾವಾಗ ಈ ಒಂದು ಸಾವಯವ ಇಂಗಾಲದ ಪ್ರಮಾಣ ಇರ್ತದೋ, ಅಲ್ಲಿ ನೀರು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯನೂ ಕೂಡ ಹೆಚ್ಚಾಗಿರುತ್ತೆ. ಇದಕ್ಕೆ ನೈಜ ಉದಾಹರಣೆ ಅಂತ ತಿಳ್ಕೊಳ್ಳೋದು, ಇದೇ ಒಂದು 20-30 ವರ್ಷಗಳ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಸುಮಾರು 6 ತಿಂಗಳು ಅಥವಾ 1 ವರ್ಷಗಟ್ಟಲೆ ಹಳ್ಳಗಳು ಹರಿಯೋದನ್ನು ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯವಾದಂತಹ ಕಾರಣ ಅಂತಂದ್ರೆ, ಅಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ನಮ್ಮ ಮಣ್ಣಿಗೆ ಇತ್ತು ಅಂತ. ನೀರು ಹಿಡಿದುಕೊಂಡು ಇಟ್ಕೊಳ್ಳೋದು ಅಂತಂದ್ರೆ ಅಲ್ಲಿ ಹಿಡಿದಿಟ್ಟುಕೊಳ್ಳೋದಿಲ್ಲ, ಸ್ಲೋ ಆಗಿ ಏನ್ ಮಾಡ್ತದೆ, ಜಲಿ ರೂಪದಲ್ಲಿ ಬಿಡ್ತದೆ. ಹಿಂಗ ಏನಾಗುತ್ತೆ, ಅಲ್ಲಿ ಹಳ್ಳಗಳು ಜೀವಂತಿಕೆ ಆಗ್ತಾ ಇದ್ದು ಅದರ ಮುಖಾಂತರ. ಇವತ್ತು ಇಂಗುವಿಕೆ ಪ್ರಮಾಣನೇ ಕಡಿಮೆ ಆಗಿದೆ, ಅದು ನೀರು ಹಿಡಿದುಕೊಳ್ಳುವಂತಹ ಒಂದು ಸಾಮರ್ಥ್ಯನೇ ಕಡಿಮೆ ಆಗಿದೆ ಅನ್ನುವಂಥ ಕಾರಣಕ್ಕಾಗಿ ನಾವು ಹಳ್ಳಿಗಳಿರುವಂತಹ ಹಳ್ಳಗಳು ನಾಶ ಆಗ್ತಾ ಇದೆ. ಇವತ್ತು ಒಂದ್ 4-5 ದಿವಸ ಹಳ್ಳ ಹರಿಯೋದನ್ನು ಕೂಡ ನೋಡೋದು ಕಷ್ಟ ಆಗ್ತಾ ಇರೋದು ಇವತ್ತು ಹಳ್ಳಿಗಳಲ್ಲಿ. ಹಾಗಿದ್ರೆ ಏನಾಗುತ್ತೆ, ದೊಡ್ಡ ಮಳೆ ಬಂತು ಅಂತಂದ್ರೆ ಏ ದೊಡ್ಡ ಹಳ್ಳನೇ ಬಂದ್ಬಿಡ್ತು ಅಂತ ಇವತ್ತು ಬಹಳ ಜನ ಮಾತಾಡ್ತಾರೆ. ಹಳ್ಳ ಬಂತು ಆದ್ರೆ ಹಳ್ಳ ಇನ್ನೊಂದು ವಾರಲ್ಲಿ ನೋಡ್ತೀವೇನೋ ಇಲ್ಲ. ಅಂದ್ರೆ ಏನಾಗ್ತಾ ಇದೆ, ಅದು ಇಂಗಿ ನೀರು ಹರಿಬೇಕಾಗಿದೆ, ಅದು ಇಂಗೋ ಬದಲು ಏನಾಗ್ತಾ ಇದೆ, ಮೇಲುಗಡೆ ಮಣ್ಣನ್ನು ಕೂಡ ಕೊಚ್ಕೊಂಡು ಹೋಗಿ ಏನಾಗ್ತಾ ಇದೆ, ಇನ್ನಿಷ್ಟು ಫಲವತ್ತತೆನೂ ಕೂಡ ನಾಶ ಆಗ್ತಾ ಇದೆ. ಅಲ್ಲಿ ನೀರನ್ಕರು ಹಿಡಿದಿಟ್ಕೊಳ್ಳುವಂತ ಒಂದು ಯಾವುದೇ ಒಂದು ವ್ಯವಸ್ಥೆ ಆಗ್ತಾ ಇಲ್ಲ. ಈ ರೀತಿ ನೀರೇ ಹಿಡಿದಿಟ್ಕೊಳ್ಳೋದಿಲ್ಲ, ಭೂಮಿಯಲ್ಲಿ ನಿಂಗುವಿಕೆ ಪ್ರಮಾಣನೇ ಕಮ್ಮಿ ಆಗಿದೆ ಅಂತಂದ್ರೆ, ಇವತ್ತೇನೇ ಬೋರ್ವೆಲ್ಗಳನ್ನು ಅವಲಂಬಿತ ಆಗಿದ್ದಾರೆ ಕೃಷಿಕರು, ಅವರು ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆಯನ್ನು ಅನುಭವಿಸ್ತಾರೆ. ಈಗಾಗಲೇ ಕೆಲವೊಂದು ತೋಟಗಳು ಈಗಾಗಲೇ ಹೋಗಿದಾವೆ ಅಂತ ಹೇಳ್ತಾ ಇದೀವಿ. ಅದ್ರ ಜೊತೆ ಜೊತೆಯಲ್ಲಿ ಏನಾಗಿದ್ದಾವೆ, ಯಾವ ಒಂದು ಪ್ರದೇಶದಲ್ಲಿ ಈ ಒಂದು ಬೋರ್ವೆಲ್ಗಳನ್ನು ಅವಲಂಬಿಸಿ ಈ ಕಬ್ಬು ಅತಿ ಹೆಚ್ಚು ನೀರು ಬೇಡಿಕೆ ಇರುವಂತದ್ದು, ಅಂತ ಒಂದು ಬೆಳೆಗಳನ್ನು ಬೆಳಿಬಾರ್ದು. ಅಲ್ಲಿ ಅತಿ ಹೆಚ್ಚು ಇವತ್ತು ಏನಾಗ್ತಾ ಇದೆ, ಕಬ್ಬು ಬೆಳೀತಾ ಇದ್ದಾರೆ. ಇವತ್ತು ಇದೇ ವಿಜಯಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕು ಆಗಿರ್ಬೋದು, ಅದೇ ರೀತಿ ಇಂಡಿ ತಾಲೂಕು ಆಗಿರ್ಬೋದು, ಸಿಂದಗಿ ಆಗಿರ್ಬೋದು, ಈ ರೀತಿ ಆಗ್ತಾ ಇದಾವೆ. ಅಯ್ಯೋ ಇವತ್ತು ಅನಿಸ್ತದೆ ಇದು ಈ ರೀತಿ ಹೋದದ್ದೇ ಆದ್ರೆ ಇನ್ನು ಮುಂದಿನ ಹೆಂಗೆ ಪರಿಸ್ಥಿತಿ ಅನ್ನುವಂಥದ್ದು ಬಹಳ ಗಂಭೀರ ಇದೆ. ಯಾಕಂತಂದ್ರೆ ನಾವು ನದಿ ಮೇಲೆ ಅವಲಂಬಿತ ಆಗಿದ್ದೀವಿ ನೀರಿಗೆ, ಇವತ್ತು ಹಳ್ಳಿಗಳಿಗೂ ಕೂಡ ಅದು ಖಂಡಿತವಾಗಿಯೂ ಕೂಡ ಅದು ಶಾಶ್ವತ ಪರಿಹಾರ ಅಲ್ವೇ ಅಲ್ಲ. ಆ ನೀರು ಬರೋದು 1 ದಿವಸ ಅಥವಾ 2 ದಿವಸ ನಿಂತಂದರೂ ಕೂಡ ನಮಗೆ ಏನಾದರೂ ಅಲ್ಲಿ ದೊರೀತಾ ಇದೆಯಾ, ಹಳ್ಳಿ ಮಟ್ಟದಲ್ಲಿ ಇಲ್ಲ. ಆ ನೀರನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಕೆಲವೊಂದು ಬಾರಿ ಏನಾದರೂ ಈಗ ವಿದ್ಯುತ್ ವ್ಯತ್ಯಯ ಆಯಿತು, ಮತ್ತೊಂದು ಏನೋ ವ್ಯತ್ಯಯ ಆಗಿ ಬರೀ 1 ವಾರ ನಿಂತಂದರೂ ಇಲ್ಲಿ ದೊಡ್ಡದಾದಂಥ ಒಂದು ಆಹಾಕಾರ ಇರ್ತದೆ. ಅಂಥ ಪರಿಸ್ಥಿತಿಗೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮನ್ನು ನಾವು ತಂದು ಒದ್ಕೋತಾ ಇದ್ದೀವಿ ಇವತ್ತಿನ ದಿವಸ. ಹಾಗಾಗಿ ನಾವೇನು ಮಾಡಬೇಕಾಗಿದೆ, ತಾವು ಹೇಳಿದಾಗೆ ಸರ್ ಅಂತಂದರೆ, ಇದನ್ನು ಸಾಮೂಹಿಕವಾಗಿ ಎಲ್ಲರೂ ಕೂಡ ಅನುಸರಿಸುವ ಹಾಗೆ ಒಂದು ಕಾನೂನು ತಂದದ್ದೇ ಆದರೆ, ಅವಾಗ ಮತ್ತೆ ಮರಳಿ ಏನಾಗ್ತದೆ, ಭೂಮಿಯಲ್ಲಿ ಈ ಸಾವಿಂಗಾಲ ಪ್ರಮಾಣ ಹೆಚ್ಚಿಗಾಗೋದು, ಹೆಚ್ಚಿಗಾಯ್ತಂದ್ರೆ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯನೂ ಕೂಡ ಹೆಚ್ಚಿಗಾಗೋದು. ಯಾವಾಗ ನೀರು ಇಟ್ಟುಕೊಳ್ಳುವಂಥ ಒಂದು ಸಾಮರ್ಥ್ಯ ಹೆಚ್ಚಿಗಾಗ್ತವೆ, ಅವಾಗ ಏನಾಗ್ತದೆ, ಬಾವಿಗಳು ಬತ್ತಿದಂಥ ಬಾವಿಗಳು ಮತ್ತೆ ಏನಾಗೋದು, ಪುನಃಚೇತನಗೊಳ್ಳೋದು, ಇವೆಲ್ಲನೂ ಕೂಡ ಆಗ್ತದೆ. ಇವೆಲ್ಲ ಆಗಬೇಕಾಗಿತ್ತು ಅಂದರೆ ಕನಿಷ್ಠ ಒಂದು 15-20 ವರ್ಷ. ನಾವು ಈಗಲೇ ಇದೇ ವರ್ಷ ಈ ಕಾನೂನನ್ನು ಅನುಷ್ಠಾನ ಮಾಡಿ ಎಲ್ಲರೂ ಕೂಡ ಈ ರೀತಿ ಪರಿವರ್ತನೆ ಮಾಡಿಕೊಂಡದ್ದೇ ಆದರೆ, ಕನಿಷ್ಠ ಅಂದ್ರೂ ಈ ರೀತಿ ನಾ ಹೇಳುವಂಥದ್ದು ಹೊರಗೆ ಬೆಳಕಿಗೆ ಬರಬೇಕಾಗಿತ್ತು ಅಂದರೆ ಕನಿಷ್ಠ ಅಂದ್ರೆ 15-20 ವರ್ಷ ಬೇಕು. ಇನ್ನೊಂದು ಸಮಸ್ಯೆ ನಮ್ಮಲ್ಲಿ ಅಂದರೆ, ಸಣ್ಣ ರೈತರು ಚಿಕ್ಕ ಚಿಕ್ಕ ಜಾಗ ಇಟ್ಕೊಂಡು ಅವರು ಉಳುಮೆ ಮಾಡ್ತಿರ್ತಾರೆ. ಇಲ್ಲಿ ಹೇಗೆ ಇವನ್ನೆಲ್ಲ ಅನುಷ್ಠಾನಕ್ಕೆ ಹೇಗೆ ತರ್ತೀರ? ಇದೇನಂತಾರೆ, ಫ್ರಾಗ್ಮೆಂಟೇಷನ್ ನಮ್ಮಲ್ಲಿ ಜಾಸ್ತಿ. ಸರ್, ಇದಕ್ಕೇನು ನೋಡಿ, ಇದು ಈ ಕಾನೂನು ಏನು ಫ್ರಾಗ್ಮೆಂಟೇಷನ್ ಆಗ್ತಾ ಇದೆ ಅಲ್ಲ, ಅವರಿಗೆ ಕೂಡ ಒಳ್ಳೆಯ ಒಂದು ಪರಿಹಾರ ಇದು. ಯಾವ ರೀತಿ ಪರಿಹಾರ ಅಂತ ತಿಳ್ಕೊಳ್ಳಿ ಅಂತಂದ್ರೆ, ಎಲ್ಲರ ಒಂದು ಮನೋದೃಷ್ಟಿ ಒಂದೇ ಆಯ್ತು, ಮಣ್ಣು ಅನ್ನುವಂಥದ್ದು ಬಂತು. ನೀರು ಮಣ್ಣು ಅದರ ಆಧಾರಿತವಾಗಿ ಬಂತು ಅಂತ ತಿಳ್ಕೊಳ್ಳೋಣ. ಅದರ ಆಧಾರಿತ ಬಂತು ಅಂತಂದ್ರೆ ಮುಖ್ಯವಾಗಿ ಏನಾಗ್ಬಿಡ್ತದೆ, ಅವನ ಬಳಿ ಒಬ್ಬರು ಒಬ್ಬರಿಗೆ ಏನಾಗ್ತದೆ, ಸಹಕಾರ ಮನೋಭಾವನೆ ಸಾಮಾನ್ಯವಾಗಿ ಬರ್ತದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾಗ ಅಂತಂದ್ರೆ, ಇದು ಕೃಷಿ ಸಂಸ್ಕೃತಿಯನ್ನ ನಾವು ಪುನಶ್ಚೇತನಗೊಳಿಸ್ತೀವಿ ಅಂತ. ಈ ಸಂಸ್ಕೃತಿ ನಮ್ಮ ಮೊದಲು ಇತ್ತು, ಇದನ್ನ ನಮ್ಮ ಹಿರಿಯರು ಪರಂಪರಾಗತವಾಗಿ ನಮ್ಗೆ ಕಲಿಸ್ಕೊಂಡ್ ಬಂದಿದ್ರು. ಆದ್ರೆ ಇವತ್ತು ಏನ್ ಮಾಡಿದೀವಿ ಅಂತಂದ್ರೆ, ಕೇವಲ ನಾವು ಜಮೀನು ಅಂತಂದ್ರೆ ಅದನ್ನ ದುಡ್ಡಿನ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದೆ. ಎಲ್ಲವೂ ಕೂಡ ಕಮರ್ಷಿಯಲ್ ಕ್ರಾಪ್, ಅದನ್ನ ಬಿಟ್ಟರೆ ಏನೂ ಇಲ್ಲ. ಕೆಲವೊಂದು ಕಡೆ ಹತ್ತಿನೇ ಬೆಳೆದ್ಬಿಡ್ತೀವಿ, ಕೆಲವೊಂದು ಕಡೆ ಕಬ್ಬೇ ಬೆಳೆದ್ಬಿಡ್ತೀವಿ. ಹಾಗಾಗಿ ಇಲ್ಲಿ ಏನಾಗ್ತದೆ, ಈ ರೀತಿ ಏನಾದರೂ ಬಂತು ಅಂತ ತಿಳ್ಕೊಳ್ರಿ, ಅವಾಗ ವಿಚಾರ ಮಾಡ್ತಾನವ ಯಾ ಬೆಳೆ ಮಾಡಬೇಕಪ್ಪ. ಅವಾಗ ಏನಾಗ್ತದೆ, ಏಕ ಬೆಳೆ ಪದ್ಧತಿ ಮಾಡಿದೆ ಅಂತಂದ್ರೆ ನನ್ನ ಸಾವಯವ ಪ್ರಮಾಣ ಹೆಚ್ಚಿಗೆ ಮಾಡೋಕ್ಕಾಗಲ್ಲ, ಬಹು ಬೆಳೆ ಪದ್ಧತಿಗೆ ಹೋಗಬೇಕಾಗ್ತದೆ. ಅದೇ ಮತ್ತೆ ಇನ್ನೊಂದೇನ್ ಮಾಡ್ತಾನೆ, ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ, ಅದು ಯೋಜನೆ ಬಂದೇ ಬರುತ್ತೆ. ಇನ್ನೊಂದೇನ್ ಬರುತ್ತೆ, ಯಾವ ಬೆಳೆಯನ್ನು ಹಾಕಿದ್ರೆ ಸಾವಿಂಗಲ್ ಪ್ರಮಾಣ ಹೆಚ್ಚಿಗಾಗುತ್ತೆ. ಹ್ಞೂ, ಮತ್ತೆ ಅವಾಗ ಏನಾಗುತ್ತೆ, ಈ ಸಿರಿಧಾನ್ಯಗಳು, ನೀವು ಸಿರಿಧಾನ್ಯಗಳನ್ನು ಏನೋ ಹಾಕಿದ್ರೆ ಅಲ್ಲಿ ಸಾವಿಂಗಲ್ ಪ್ರಮಾಣ ಹೆಚ್ಚಿಗಾಗ್ತದೆ. ಅಂದ್ರೆ ಅತಿ ಕಡಿಮೆ ನೀರಿನ ಬೇಡಿಕೆ ಇರುವಂತ ಒಂದು ಬೆಳೆ, ಅದರ ಜೊತೆಯಲ್ಲಿ ಅತಿ ಹೆಚ್ಚು ಪಕ್ಷಿಗಳನ್ನು ಆಕರ್ಷಿಸುವಂತ ಬೆಳೆ ಅದು. ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಯ್ತು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ, ಅದರ ಒಂದು ತ್ಯಾಜ್ಯ ಅದು ಭೂಮಿಗೆ ದೊಡ್ಡದಾದಂತ ಒಂದು ಪೋಷಕಾಂಶ. ಹಾಗಾಗಿ ಏನಾಗ್ತದೆ, ಅದು ಕೂಡ ಏನಾಗ್ತದೆ, ಭೂಮಿಯ ಒಂದು ಸಾವಯವ ಇಂಗಾಲವನ್ನು ಪ್ರಮಾಣ ಹೆಚ್ಚಿಗೆ ಮಾಡ್ತದೆ. ಇವೆಲ್ಲ ಯೋಚನೆಗಳು ಬರಕ್ ಶುರು ಮಾಡ್ತಾವೆ. ಹಾಗಿದ್ರೆ ಈ ಯೋಚನೆಗಳು ಏನಾಗ್ತವೆ, ಎಲ್ಲ ಪ್ರಕೃತಿಗೆ ಪೂರಕ ಆಗಿರ್ತವೆ. ಯಾವಾಗ ಪ್ರಕೃತಿಗೆ ಪೂರಕ ಆಗಿರ್ತದೋ ನಮ್ಮ ಯೋಚನೆಗಳು, ಅವತ್ತು ಸಹಕಾರ ಭಾವನಾ ಭಾವನೆ ಬರ್ತದೆ. ಯಾವಾಗ ನಮ್ಮ ಯೋಚನಾಧಾರೆಗಳು ಪ್ರಕೃತಿಗೆ ವಿರುದ್ಧ ಆಗಿರ್ತದೆ ನೋಡ್ರಿ, ಅವಾಗ ಸಹಕಾರ ಮನೋಭಾವನೆ ಹೋಗ್ಬಿಡ್ತದೆ. ಹಾಗಾಗಿ ಇವತ್ತು ನಮ್ಮ ಹೆಚ್ಚಾಗಿ ಏನಾಗಿದ್ದಾವೆ ಅಂತಂದ್ರೆ, ನಾವು ವಿಜ್ಞಾನದ ಹೆಸರಲ್ಲಿ ನಾವೆಲ್ಲೆಲ್ಲ ಅನುಷ್ಠಾನ ಮಾಡ್ತಾ ಇದೀವೋ ಅದು ಸಹಕಾರ ಮನೋಭಾವನೆಯನ್ನು ನಾಶ ಮಾಡ್ತಾ ಇದೆ ಒಟ್ಟಾರೆಯಾಗಿ. ಅದ್ರ ಜೊತೆ ಜೊತೆಯಲ್ಲಿ ಏನಾಗ್ತಾ ಇದೆ, ರೈತ ಅತಿ ಹೆಚ್ಚು ಸ್ವಾವಲಂಬಿ ಆಗಿರ್ಬೇಕಾದವನು, ಏನೆಲ್ಲ ಅವನ ಅವಶ್ಯಕತೆಗಳಿದಾವೋ, ಜೀವನ ಅವಶ್ಯಕತೆಗಳು, ಅದು 70-80% ಅವನ ಜಮೀನಿಂದನೇ ಏನ್ ಮಾಡ್ಬೇಕು ಅಂತಂದ್ರೆ ಪೂರೈಸಿಕೊಳ್ಬೇಕು. ಆದ್ರೆ ಇವತ್ತೇನಾಗ್ತಾ ಇದೆ, ಒಂದು 10% ಕೂಡ ಅವ ಸ್ವಾವಲಂಬಿ ಇಲ್ಲ. ಇವತ್ತಿನ ದಿವಸ 90% ಎಲ್ಲದಕ್ಕೂ ಕೂಡ ಪರಾವಲಂಬಿ ಆಗಿದ್ದಾನೆ. ಬೀಜ ಅಂತಂದ್ರೆ ಹೊರಗಡೆ ನೋಡ್ಬೇಕು, ಇವನ್ ಮನೆಯಲ್ಲಿ ಹಾಲು ಅಂತಂದ್ರು ಕೂಡ ಹೊರಗಡೆ ನೋಡ್ಬೇಕು, ಮತ್ತೆ ಅಕ್ಕಿ ಗೋಧಿ ಇವೆಲ್ಲನೂ ಕೂಡ ಏನಾಗ್ತಾ ಇದಾವೆ ಅಂತಂದ್ರೆ ಎಲ್ಲ ಪರಾವಲಂಬಿ. ಅಂತ ಒಂದು ಪರಿಸ್ಥಿತಿ ಬಂದು ನಿಂತಿದ್ದಾನೆ ರೈತ ಅಂತಂದ್ರೆ. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಏನಾಗ್ತದೆ, ಇದು ಒಂದು ಉತ್ತರ ಆಗ್ತದೆ, ಪರಿಹಾರ ಆಗ್ತದೆ ಈ ಕಾನೂನು ಖಂಡಿತವಾಗಿಯೂ ಕೂಡ. ಇದು ಒಟ್ಟಾರೆಯಾಗಿ ಎಲ್ಲರೂ ಕೂಡ ಪ್ರಕೃತಿಗೆ ಪೂರಕವಾಗಿ ಯೋಚನೆ ಮಾಡುವಂತ ವಿಶೇಷವಾದಂತಹ ಕಾನೂನಾಗಿದೆ. ಇದ್ರ ಬಗ್ಗೆ ಜನರಿಗೆ ಜಾಗೃತಿ ಇಲ್ಲೇನು ಇದೆ. ನಾವು ಈಗ ಇನ್ನೊಂದು ಮುಂದುವರೆದು ನಿಮ್ಗೆ ಹೇಳ್ಬೇಕಾದ್ರೆ ಸರ್ ಅಂತಂದ್ರೆ, ಈ ರೀತಿ ಕಾನೂನು ತರ್ರಿ, ಇದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ನಾವು ಬೇರೆ ಬೇರೆ ರೂಪದಲ್ಲಿ ಮೀಡಿಯಾಗಳಲ್ಲಿ ಎಲ್ಲ ಕೂಡ ಚರ್ಚೆ ಆಗಿರೋದು, ಇದ್ರ ಬಗ್ಗೆ ತಿಳಿಸಕ್ಕೆ ಪ್ರಯತ್ನ ಮಾಡಿರೋದು. ಅದರಲ್ಲಿ ನಾವೇನ್ ಮಾಡಿದೇವೆ, ವಿಜಯಪುರ ಜಿಲ್ಲೆಯವರು ಸ್ವಯಂ ಸೇವಕರು, ಈ ಮಣ್ಣು ಉಳಿಸಿ ಸ್ವಯಂ ಸೇವಕರು ಅತಿ ನಾವೇನ್ ಮಾಡಿದ್ದೇವೆ, ಹೆಚ್ಚಿನ ಆಸಕ್ತಿ ವಹಿಸಿ ಇಲ್ಲಿ ಹೆಚ್ಚಿನ ಕಾರ್ಯಗಳನ್ನು ನಾವು ತೆಗೆದುಕೊಂಡಿರೋದು. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಈ ವಿಷಯವನ್ನು ಮುನ್ನೆಲೆಗೆ ತರಬೇಕು ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಒಂದು ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಆಗ ನಮಗೇನು ವಿಚಾರ ಬಂತು ಅಂತಂದರೆ, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾದ್ಮೇಲೆ ಸುಮಾರು ನುಡಿನಮನ ಅಂತೇಳಿ ಕಾರ್ಯಕ್ರಮಗಳಾಗಕ್ಕೆ ಶುರು ಮಾಡಿದ್ವು. ಈ ನುಡಿನಮನ ಸಾಕಷ್ಟಿದೆ ಈಗ ಮೊಬೈಲಲ್ಲಿ, ಕಾರ್ಯ ರೂಪಕ್ಕೆ ಬರಬೇಕಲ್ಲ. ಆಗ ಅವರು ಕೂಡ ಹೇಳೇ ಹೋಗ್ಬಿಟ್ಟಿದ್ದಾರೆ, ನಾ ಏನು ಹೇಳಬೇಕೆಲ್ಲ ಹೇಳಿ ಆಗಿಬಿಟ್ಟಿದೆ, ಇನ್ನು ನಡೆಯೋದೊಂದೇ ನಿಮ್ಮ ಬಾಕಿ ಅಂತೇಳಿ ಅವರು ಕೂಡ ಹೇಳಿರುವಂಥದ್ದು. ಹಾಗಾಗಿ ಹೊಳಲಿ ನಾವು ನುಡಿನಮನ ಮಾಡೋದ್ರಲ್ಲಿ ಅರ್ಥಿಲ್ಲ, ಇವತ್ತು ನಡೆನಮನ ಮಾಡಲೇಬೇಕು. ನಡೆನಮನ ಅಂತಂದರೆ ಅವ್ರು ಏನು ಹೇಳಿದಾರೋ ಅದನ್ನು ನಾವು ಕಾರ್ಯರೂಪಕ್ಕೆ ತರಬೇಕಾಗಿ. ಹಾಗಾಗಿ ನುಡಿನಮನ ಸಾಕಿನ್ನು ನಡೆನಮನ ಬೇಕಿನ್ನು, ನುಡಿನಮನ ಸಾಕಿನ್ನು ನಡೆನಮನ ಬೇಕಿನ್ನು ಅಂತೇಳಿ ಒಂದು ಆರ್ಟಿಕಲ್ ಎಲ್ಲನೂ ಬರೆದ್ವಿ. ಅದೇ ಆಧಾರಿತವಾಗಿ ಏನು ಮಾಡೋಣ, ಏನು ನಡೆನಮನ ಮಾಡೋಣ ಇದನ್ನು ಕಾರ್ಯಕ್ರಮ ಅಂತೇಳಿ. ಅದೇ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಬೈಕೆ, ನನ್ನನ್ನು ನೀವೇನಾದರೂ ನೋಡೋದಾದರೆ ಈ ಪ್ರಕೃತಿಯಲ್ಲಿ ನೋಡಿ ನೋಡಿ ಅಂದರೆ ಅರ್ಥ ಏನು ಅಂತಂದರೆ, ಅವರು ಸ್ಪಷ್ಟವಾದ ಸಂದೇಶವನ್ನು ನೀಡಿದ್ದಾರೆ. ಈ ದಿನಮಾನದಲ್ಲಿ ಆಧುನಿಕ ಯುಗದಲ್ಲಿ ಈ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಜನರಿಗೆ ಯಾವ ರೀತಿಯ ಸಂದೇಶ ಏನೆಲ್ಲ ನೀಡಬೇಕೋ ಅವರು ಬಹಳ ವ್ಯವಸ್ಥಿತವಾಗಿ ನೀಡಿ ಹೋಗಿದ್ದಾರೆ, ಬಹಳ ವ್ಯವಸ್ಥಿತವಾಗಿ. ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಗೂ ಕಾರಣ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡಿದ್ದಾರೆ, ಬದುಕಿದ್ದಾರೆ ಮತ್ತು ಆ ಒಂದು ಸಂದೇಶವನ್ನು ನೀಡಿ ಹೋಗಿದ್ದಾರೆ. ಅದರ ಜೊತೆಯಲ್ಲಿ ಏನು ಮಾಡಿದ್ದಾರೆ, ಮುಖ್ಯವಾಗಿ ಒಂದು ಸಂದೇಶ, ನಂದು ಈ ಜ್ಞಾನವನ್ನು ಅಲ್ಲೇ ನೀವು ಇಟ್ಕೊಂಡು ಕೂಡಬೇಡ್ರಿ, ಮನೆಯಲ್ಲಿ ಅದನ್ನು ಬಳಕೆ ಮಾಡಿರಿ, ಕಾರ್ಯಕ್ಕೆ ತನ್ನಿರಿ ಅನ್ನುವಂಥ ಕಾರಣಕ್ಕಾಗಿಯೇ ನೀವೇನು ಮಾಡಿರಿ, ನನ್ನನ್ನು ನೋಡೋದಾದರೆ ಪ್ರಕೃತಿಯಲ್ಲಿ ಕಾಣಿ. ಅಂದರೆ ಪ್ರಕೃತಿ ನಾಶ ಆಗೋದ್ರಿಂದ ಮನುಕುಲವೇ ನಾಶವಾಗುವಂಥ ಸಾಧ್ಯತೆ ಇದೆ, ಅದನ್ನು ಉಳಿಸ್ಕೊಳ್ರಿ, ನಿಮ್ಮ ಆದ್ಯತೆ ಅದೇ ಆಗಲಿ ಅನ್ನೋದೇ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ನುಡಿಯಾಗಿರೋದು. ಹಾಗಿದ್ರೆ ನಾವು ಇವತ್ತು ನಡೆ ನಮ್ಮನ್ನೇ ಸಲ್ಲಿಸ್ಬೇಕೆ ಹೊರತು ನುಡಿ ನಮ್ಮದ ಅವಶ್ಯಕತೆನೇ ಇಲ್ಲ. ಅವ್ರು ಇದ್ದಾಗೂ ಕೂಡ ಯಾವ ಒಂದು ಬೇಡಿಲ್ಲ ಅವ್ರು, ನೀವು ಹೊಗಳ್ರಿ ಅಂದಿಲ್ಲ, ಫೋಟೋ ಹೇಳ್ರಿ ಅಂದ್ರೆ ಏನು ಒಂದಿಲ್ಲ ಅಂತಂದ್ರೆ, ಇವತ್ತು ನಡಿಲೇಬೇಕು, ಇದು ಅನಿವಾರ್ಯ ಆಗಿದೆ. ಆ ಮಾತನ್ನು ಕೂಡ ಸ್ಪಷ್ಟವಾಗಿ ಅವರು ಅದರ ಮುಖಾಂತರ ನೀಡಿದ್ದಾರೆ. ಹಾಗಿದ್ರೆ ನಾವೇನ್ ಮಾಡೋದು ಅಂತಂದ್ರೆ, ಇದು ನಡೆ ನಮ್ಮನ್ನ ಅಂತಂದ್ರೆ ಈ ಕಾನೂನನ್ನು ಅನುಷ್ಠಾನಕ್ಕೆ ತರ್ರಿ ಅಂತೇಳಿ ನಾವು ಕೇಳೋದು. ಅದೇ ರೀತಿ ಏನ್ ಮಾಡೋದು, ಎಲ್ಲಾ ಒಂದು ಏನು ವಿಧಾನಸಭೆಗೆ ಚುನಾವಣೆಯಲ್ಲಿ ಒಂದು ಅಭ್ಯರ್ಥಿಗಳಾಗಿದ್ದಾರೋ ಅವರು ಕೂಡ ಏನ್ ಮಾಡೋದು, ಏ ಇಲ್ಲ ಕಾನೂನು ತರ್ತೀವಿ ಅಂತೇಳಿ ಏನಾದ್ರೂ ಅದೇ ಮನೋಭಾವನೆಯನ್ನು ವ್ಯಕ್ತಪಡಿಸಿದ್ರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ನಡೆ ನಮ್ಮನ್ನು ಅರ್ಪಿಸಿದಾಗೇನೆ. ಹಾಗೆ ಇವತ್ತು ಎಲ್ಲಾ ಪಕ್ಷ ಭೇದವನ್ನು ಮರೆತು ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಎಲ್ಲಾ ಪಕ್ಷದ ಹತ್ರ ಯಾವುದೇ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿರ್ಬೋದು, ಯಾವುದೇ ಪಕ್ಷದವರಾಗಿರ್ಬೋದು, ಅವರಿಗೆ ಹೋಗಿ ಈ ರೀತಿ ನಾವು ಮನವಿ ಪತ್ರವನ್ನು, ಈ ರೀತಿ ಕಾನೂನು ಈಗಾಗಲೇ ಇದೆ, ನೀವು ಆ ಕಾನೂನನ್ನು ಅನುಷ್ಠಾನಕ್ಕೆ ತರಕ್ಕೆ ಮೊದಲ ಆದ್ಯತೆಯನ್ನು ನೀಡ್ರಿ ಅಂತೇಳಿ ಕೇಳ್ಕೊಂಡಾಗ ನಿಜವಾಗಿ ಕೂಡ ನಾವು ಹೂಯೇನು ಮಾಡ್ಕೋಕ್ಕಾಗಿಲ್ಲ ಸರ್. ಆ ರೀತಿಯ ಒಂದು ಅವರಿಂದ ಸ್ಪಂದನೆ ಬಂದಿರೋದು, ಅದು ಕೂಡ ವಿಜಯಪುರದಲ್ಲಿ ಎಲ್ಲ ಪಾರ್ಟಿಗಳಿಂದ ಏನೆಲ್ಲ ಈ ಅಭ್ಯರ್ಥಿಗಳಾಗಿದ್ದವರು